ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ. ರಾಜ್ಯದ ಹಲವು ಭಾಗಗಳಲ್ಲಿ ಮುಂಗಾರು ಚುರುಕು, ಬೆಂಗಳೂರು ಸೇರಿದಂತೆ ಹಲವೆಡೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. 2025ರ ವೇಳೆಗೆ ಮಲೇರಿಯಾ ಮುಕ್ತ ರಾಜ್ಯ ಸರ್ಕಾರದ ಗುರಿ. ಮತ್ತು ಖ್ಯಾತ ಸಾಹಿತಿ ವಿಮರ್ಶಕ ಜಿಎಚ್ ನಾಯಕ್ ನಿಧನ, ಗಣ್ಯರ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಅಳುವ ಕಡಲುಳು ಕೇಳಿ ಬರುತ್ತಲಿದೆ ನದಿಯ ತಾಯಿ ದೋಣಿ. ಪ್ರಿಯ ಕೇಳುಗರೇ, ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಯಲ್ಲಿ ಪ್ರಸಾರವಾದ ಕಾರ್ಯಕ್ರಮಗಳನ್ನು ಮತ್ತೆ ಕೇಳಲು ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಆಲಿಸಿ. ಕೈಗೆ ಬಳೆ ಏರದೆಯೇ ಅಯ್ಯೋ ನಾವೆಂದಾಗ ಮಹಡಿಯಿಂದಿಳಿದವರು ನೀವಲ್ಲವೇ ಬಳೆಗಾರ. ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳಿಗಾಗಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾ ಸಂತಿಗೆ ಹೋಗಿ ಆಕೆ ತಂದಿದ್ದಳು ಬೆಳ್ಳಿ. 1960-70 ದಶಕದ ಸಂಗೀತ ಕ್ಷೇತ್ರದ ದಿಗ್ಗಜರು ಹಾಡಿರುವ ಅಪೂರ್ವ ಕೃತಿಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51.42. ಕೃಷಿ ರಂಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಜರುಗಿದ ಮುಂಗಾರು ಜಿಲ್ಲಾ ದಿನೋತ್ಸವ 2023 ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳುವಿರಿ. ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶಿಹಾಳ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಜರುಗಿದ ಮುಂಗಾರು ಬೀಜ ದಿನೋತ್ಸವ 2023 ಕಾರ್ಯಕ್ರಮದ ಬಾನುಲಿ ವರದಿಯನ್ನ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಪ್ರತಿ ವರ್ಷದಂತೆ ನಿನ್ನೆ ದಿನಾಂಕ 25/5/2023 ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಮುಂಗಾರು ಬೀಜ ದಿನೋತ್ಸವ 2023 ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಅಖಿಲ ಭಾರತ ಸಂಯೋಜಿತ ಸಂಶೋಧನಾ ಸಂಸ್ಥೆ ಬೀಜ, ಬೀಜ ಘಟಕ ರಾಯಚೂರು ಮತ್ತು ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಮುಂಗಾರು ಹಂಗಾಮಿನ ಬೀಜ ದಿನೋತ್ಸವ ಕಾರ್ಯಕ್ರಮ ರೈತ ಬಾಂಧವರಿಗೆ ಮುಂಗಾರು ಹಂಗಾಮಿನ ಬೆಳೆ ಪದ್ಧತಿಗಳು, ಬೀಜಗಳ ಆಯ್ಕೆ, ಹಾಗೆಯೇ ಉತ್ತಮ ಇಳುವರಿಗಾಗಿ ರೈತ ಬಾಂಧವರು ವಹಿಸಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ವಿಶೇಷವಾದಂತಹ ತರಬೇತಿ ಕಾರ್ಯಕ್ರಮವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಈ ಮುಂಗಾರು ಬೀಜ ದಿನೋತ್ಸವ 2023 ಕಾರ್ಯಕ್ರಮಗಳು ಮೊದಲಿಗೆ ತಾಂತ್ರಿಕ ಮಾಹಿತಿಯನ್ನ ರೈತ ಬಾಂಧವರಿಗೆ ನೀಡಲಾಗಿತ್ತು. ಈ ತಾಂತ್ರಿಕ ಮಾಹಿತಿ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ವಿವಿಧ ಬೆಳೆಗಳಲ್ಲಿ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಎಂ ಬಸವಣ್ಣಪ್ಪ ಅವರು ಮಾಹಿತಿಯನ್ನ ನೀಡಿದರೆ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಬಿಡುಗಡೆಗೊಂಡಿರುವ ವಿವಿಧ ತಳಿಗಳ ಕುರಿತು ಡಾಕ್ಟರ್ ವಿಕಾಸ್ ಕುಲಕರ್ಣಿಯವರು ಮಾಹಿತಿಯನ್ನ ನೀಡಿದರು. ಹಾಗೆಯೇ ಬೀದರ್ ಕೃಷಿ ಸಂಶೋಧನಾ ಕೇಂದ್ರದ ಡಾಕ್ಟರ್ ಎಸ್ ಸಿದ್ದರಾಮಪ್ಪ ಅವರು ಸೋಯಾ ಅವರೇ ಕುರಿತು ಮಾಹಿತಿಯನ್ನ ರೈತ ಬಾಂಧವರಿಗೆ ತಿಳಿಸಿ ಹೇಳಿದರು. ಹಾಗೆಯೇ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ತಜ್ಞರಾದ ಡಾಕ್ಟರ್ ಎಸ್ ಎನ್ ಭಟ್ ಅವರುಗಳು ಮಾತನಾಡಿ ಮಣ್ಣಿನ ಆರೋಗ್ಯ, ಮಣ್ಣಿನ ಫಲವತ್ತತೆ, ಹಾಗೆಯೇ ಮಣ್ಣು ಪರೀಕ್ಷೆಯ ಮಹತ್ವದ ಕುರಿತು ರೈತ ಬಾಂಧವರಿಗೆ ತಿಳುವಳಿಕೆಯನ್ನ ನೀಡಿದರೆ, ಅಂತರ್ಜಲದ ಮರುಪೂರಣ, ಮುಖ್ಯವಾಗಿ ಕೊಳವೆ ಬಾವಿಯ ಮರುಪೂರಣದ ಕುರಿತು ಡಾಕ್ಟರ್ ರಾಜಕುಮಾರ್ ಹಳದುಡ್ಡಿ ಮಾಹಿತಿಯನ್ನ ನೀಡಿದರು. ಹವಾಮಾನ ವರದಿ, ಹಾಗೆಯೇ ರೈತ ಬಾಂಧವರು ತಮ್ಮ ಮಟ್ಟದಲ್ಲಿ ಹವಾಮಾನ ವರದಿ, ಮಳೆಯ ಪ್ರಮಾಣ, ಹಾಗೆಯೇ ಇತರ ಕ್ರಮಗಳ ಕುರಿತು ತಜ್ಞರಾದ ಡಾಕ್ಟರ್ ಶಾಂತಪ್ಪ ದುತ್ತರ್ಗಾವಿ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡರು. ತಾಂತ್ರಿಕ ಮಾಹಿತಿಗಳ ನಂತರ ವೇದಿಕೆ ಕಾರ್ಯಕ್ರಮಗಳು ಪ್ರಮುಖವಾಗಿ ರೈತ ಗೀತೆಯ ಮೂಲಕ ಆರಂಭಗೊಂಡವು. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹಪರ ಸಾಧನವು, ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಈ ಮುಂಗಾರು ಬೀಜ ದಿನೋತ್ಸವ 2023 ಕಾರ್ಯಕ್ರಮದ ವೇದಿಕೆ ಮೇಲಿದ್ದಂತಹ ಸರ್ವರನ್ನ, ರೈತರನ್ನ ಹಾಗೂ ಬೀಜೋತ್ಪಾದಕರನ್ನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ತಜ್ಞರಾದ ಡಾಕ್ಟರ್ ಎಸ್ ಆರ್ ದೊಡ್ಡಗೌಡರ್ ಅವರುಗಳು ಸ್ವಾಗತವನ್ನ ಕೋರಿದರು. ಈ ಮುಂಗಾರು ಬೀಜ ದಿನೋತ್ಸವದ ಕಾರ್ಯಕ್ರಮದ ಉದ್ದೇಶ, ರೈತ ಬಾಂಧವರಿಗೆ ದೊರೆಯುವ ಬೀಜದ ಪ್ರಮಾಣ, ಹಾಗೆಯೇ ಈ ಕಾರ್ಯಕ್ರಮದ ವಿಶೇಷತೆ ಕುರಿತು ಬೀಜ ಘಟಕದ ವಿಶೇಷ ಅಧಿಕಾರಿಗಳಾದಂತಹ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿಯವರು ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದ್ದು ಹೀಗೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಂಗಾರು ಹಂಗಾಮು ಮತ್ತು ಹಿಂಗಾರು ಹಂಗಾಮಿನಲ್ಲಿ ನಾವು ಮುಂಗಾರು ಹಂಗಾಮಿನಲ್ಲಿ ಮೇ 25 ಮತ್ತು ಹಿಂಗಾರು ಹಂಗಾಮಿನಲ್ಲಿ ಸೆಪ್ಟೆಂಬರ್ 25 ಬೀಜ ದಿನೋತ್ಸವ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರು ಹಮ್ಮಿಕೊಂಡು ಬರ್ತಾ ಇದೆ. ಅದೇ ರೀತಿ ವರ್ಷವೂ ಕೂಡ ಈ ಒಂದು ರೈತರ ಸಂಖ್ಯೆ ಏನಿದೆ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸ್ಪಂದನೆ ಮಾಡಿಬಿಟ್ಟು ತಾವಾಗೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ಕೆಲ ವರ್ಷಗಳೇನಂದ್ರೆ ಯಾವ ತರ ನಾವು ಕಾರ್ಯಕ್ರಮಗಳನ್ನ ಆಮೇಲೆ ಬೀಜೋತ್ಪಾದನೆ ಮಾಡ್ಬೇಕನ್ನೋದ್ರ ಬಗ್ಗೆ ಬಹಳಷ್ಟು ಕೂಲಂಕುಷವಾಗಿ ಯೋಚನೆ ಮಾಡಿಬಿಟ್ಟು ಯಾವ ತರ ನಾವು ಕಾರ್ಯಕ್ರಮಗಳನ್ನ ಆಮೇಲೆ ಬೀಜೋತ್ಪಾದನೆ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಗುಣಮಟ್ಟದ ಬೀಜವನ್ನು ರೈತರಿಗೆ ಯಾವ ದಿಶೆಯಲ್ಲಿ ತಲುಪಿಸಬೇಕನ್ನೋಂತ ಒಂದು ದಿಶೆ ಮತ್ತು ಈ ಒಂದು ದಿನ ರೈತರಿಗೋಸ್ಕರ ಮುಡುಪಾಗಿಟ್ಟಿರುವಂತ ಒಂದು ದಿನ ಅಂತ ಹೇಳಿದ್ರೆ ತಪ್ಪಾಗಿರ್ಲಿಕ್ಕಿಲ್ಲ. ಅದರಲ್ಲೂ ಕೂಡ ನಮ್ಮ ಏನು ಬೀಜೋತ್ಪಾದನೆಯಿಂದ ತೆಗೆದುಕೊಳ್ತಾ ಇರ್ತಾರೋ ಅಂತ ರೈತರಿಗೆ, ಬೀಜೋತ್ಪಾದನೆ ಮಾಡುವಂತ ರೈತರಿಗೆ ಇದು ಒಂದು ವಿಶೇಷ ದಿನ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಭಾಗದಿಂದ ರೈತರು ಭಾಗವಹಿಸಿದರೆ ಅವರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು. ಸೊ ಈ ಒಂದು ಕಾರ್ಯಕ್ರಮದ ವಿಶಿಷ್ಟತೆ ಏನಂತಂದ್ರೆ ಇಲ್ಲಿ ನಾವು ಆದಷ್ಟು ಮಟ್ಟಿಗೆ ರೈತರಿಗೆ ಯಾವ ತರದ ಗುಣಮಟ್ಟದ ಬೀಜಗಳನ್ನ ನಾವು ರೈತರಿಗೆ ತಲುಪಿಸಬೇಕನ್ನೋ ಒಂದು ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಒಂದು ವಿಷಯ ನಾನು ಪ್ರಸ್ತಾವನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಬೀಜ ಘಟಕ ಹಲವಾರು ಬೆಳೆಗಳಲ್ಲಿ ಉತ್ತಮ ಮತ್ತು ಗುಣಮಟ್ಟದ ಬೀಜಗಳನ್ನು ಉತ್ಪಾದನೆ ಮಾಡಿಬಿಟ್ಟು ನಮ್ಮ ಕಲ್ಯಾಣ ಕರ್ನಾಟಕದ ರೈತರಿಗೆ ಏನದಂತಂದ್ರೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಮುಂಗಾರು ಹಂಗಾಮಿನಲ್ಲಿ ಪ್ರಮುಖವಾಗಿ ನಾವು ಒಂದು TS3R ಅನ್ನಂತ ಒಂದು ತಳಿ, ಇನ್ನೊಂದು GRG 811, GRG 152 ಮತ್ತು KRG 33 ಅನ್ನಂತ ಒಟ್ಟು 4 ತಳಿಗಳನ್ನ ವಿವಿಧ ಹಂತದ ಬೆಳೆಗಳ ಅಂತಂದ್ರೆ ವಿವಿಧ ಕ್ಲಾಸ್ ಅಂತಂದ್ರೆ ಈಗ ಬ್ರೀಡರ್ ಕ್ಲಾಸ್ ಆಗಿರ್ಬೋದು ಅಥವಾ ಫೌಂಡೇಶನ್ ಆಗಿರ್ಬೋದು ಅಥವಾ ಸರ್ಟಿಫೈಡ್ ಸೀಡ್ಸ್ ಅನ್ನ ನಾವು ಉತ್ಪಾದನೆ ಮಾಡಿಬಿಟ್ಟು ನಮ್ಮ ಒಂದು ಕಲ್ಯಾಣ ಕರ್ನಾಟಕದ ರೈತರಿಗೆ ನಾವು ಉತ್ಪಾದನೆ ಮಾಡಿಕೊಡ್ತಾ ಇದ್ದೀವಿ. ಒಟ್ಟು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಎಲ್ಲಾ ಘಟಕಗಳಲ್ಲಿ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸುಮಾರು 10 ಬೀಜ ಘಟಕಗಳಿದ್ದು ಮುಖ್ಯ ಘಟಕ ಇದು ಒಂದು ರಾಯಚೂರಿನಲ್ಲಿದೆ. ಈ ರಾಯಚೂರಿನ ಮುಖ್ಯ ಘಟಕದ ಮುಖಾಂತರ ಸುಮಾರು 10 ಬೀಜ ಘಟಕಗಳು ಏನಿದೆ ಅಂತಂದ್ರೆ ನಮ್ಮ ವಿವಿಧ 7 ಜಿಲ್ಲೆಗಳಾದ ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಏನಿದ್ದಾವೆ, ಕಲಬುರಗಿ ಆಗಿರ್ಬೋದು, ಬೀದರ್ ಆಗಿರ್ಬೋದು, ಹಗರಿ ಆಗಿರ್ಬೋದು ಅಥವಾ ವಿಜಯನಗರ ಆಗಿರ್ಬೋದು, ಸೊ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಬೀಜ ಘಟಕದಲ್ಲಿ ಉತ್ತಮ ಗುಣಮಟ್ಟದ ಬೀಜಗಳನ್ನು ಉತ್ಪಾದನೆ ಮಾಡಿಬಿಟ್ಟು ನಾವು ರೈತರಿಗೆ ತಲುಪಿಸ್ತಾ ಇದ್ದೀವಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಹಾಗೂ ವೇದಿಕೆ ಮೇಲಿದ್ದಂತಹ ಎಲ್ಲಾ ಗಣ್ಯಮಾನ್ಯರು ಸಸಿಗೆ ನೀರಣಿಸುವುದರ ಮೂಲಕ ಉದ್ಘಾಟನೆಯನ್ನ ಮಾಡಿದರು. ಕಾರ್ಯಕ್ರಮದ ವೇದಿಕೆಯ ಮೇಲೆ ಉದ್ಘಾಟಕರು ಹಾಗೂ ಅಧ್ಯಕ್ಷತೆಯನ್ನ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ, ಆಡಳಿತ ಮಂಡಳಿಯ ಸದಸ್ಯರಾದಂತಹ ಶ್ರೀ ಮಲ್ಲಿಕಾರ್ಜುನ ಡಿ, ಕೃಷಿಕ ಸಮಾಜದ ಅಧ್ಯಕ್ಷರು ಹಾಗೂ ಪ್ರಗತಿಪರ ರೈತರು ಹಾಗೂ ಬೀಜೋತ್ಪಾದನಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಸ್ಎಂ ಸಿದ್ದಾರೆಡ್ಡಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಜಾಗೃತಿ ದೇಶಮಾನೆ, ಬೀಜ ಪ್ರಮಾಣಿತ ಸಂಸ್ಥೆಯ ವ್ಯವಸ್ಥಾಪಕರಾದ ಶ್ರೀ ಗುರುಬಸಯ್ಯ, ಕೃಷಿ ಮಹಾವಿದ್ಯಾಲಯದ ಬೀಜ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ಎನ್ಎಂ ಶಕುಂತಲಾ ಹಾಗೂ ಬೀಜ ಘಟಕದ ವಿಶೇಷ ಅಧಿಕಾರಿಗಳಾದಂತಹ ಡಾಕ್ಟರ್ ಅರುಣ್ಕುಮಾರ್ ಹೊಸಮನೆಯವರು ವೇದಿಕೆಯ ಮೇಲೆ ಆಸೀನರಾಗಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕೃಷಿಕ ಸಮಾಜದ ಅಧ್ಯಕ್ಷರು ಹಾಗೂ ಪ್ರಮುಖ ಬೀಜೋತ್ಪಾದಕರಾದ ಶ್ರೀ ಎಸ್ಎಂ ಸಿದ್ದಾರೆಡ್ಡಿ ಅವರುಗಳು ಮಾತನಾಡಿ, ಬೀಜೋತ್ಪಾದಕರ ಕರ್ತವ್ಯಗಳು ಹಾಗೂ ಬೀಜೋತ್ಪಾದಕರಲ್ಲಿ ಸಂಘಟನೆಯ ಕೊರತೆ ಹಾಗೂ ಬೀಜೋತ್ಪಾದಕರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಈ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದು ಹೀಗೆ. ಬೀಜ ಹೇಗೆ ಕೃಷಿ ನಾವು ದೇಶಕ್ಕೆ ಬೆನ್ನೆಲುಬು ಅಂತ ಹೇಳ್ತೀವೋ, ಕೃಷಿಗೆ ಬೀಜ ಬೆನ್ನೆಲುಬು. ಇದಕ್ಕೆ ನಾವು ಹೆಚ್ಚಿನ ಆದ್ಯತೆ, ಹೆಚ್ಚಿನ ಶ್ರಮ ಮತ್ತು ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ಬೇಕಾಗಿದೆ. ಇವತ್ತು ಗುಣಮಟ್ಟದ ಬೀಜದ ಬೇಡಿಕೆ ಪೂರೈಸಲು ಸರ್ಕಾರಕ್ಕೆ ಆಗ್ತಾ ಇಲ್ಲ. ವರ್ಷದಿಂದ ವರ್ಷಕ್ಕೆ ರಾಜ್ಯದಲ್ಲಿ ಪ್ರಮಾಣಿತ ಬೀಜೋತ್ಪಾದನೆ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅದನ್ನು ಎಲ್ಲರೂ ಪರಿಗಣಿಸಬೇಕು, ವಿಜ್ಞಾನಿಗಳು ಪರಿಗಣಿಸಬೇಕು, ಕೃಷಿ ಉತ್ಪಾದನಾ ಸಂಸ್ಥೆಗಳು ಪರಿಗಣಿಸಬೇಕು. 40 ವರ್ಷದ ಅನುಭವ, ನಾನೀಗ ನಿವೃತ್ತಿಯಾಗಿ 21 ವರ್ಷ ನಿರಂತರವಾಗಿ ಬೀಜೋತ್ಪಾದನೆಯಲ್ಲಿ ತೊಡಗಿಕೊಂಡು ಸಾಕಷ್ಟು ವೇದಿಕೆ ಮುಖಾಂತರ ಬೀಜೋತ್ಪಾದನಾ ಸಮಸ್ಯೆಗಳನ್ನು ನಾವು ಸರ್ಕಾರಕ್ಕೆ ಮುಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ನಾವು ನಮ್ಮ ಪ್ರಯತ್ನದಲ್ಲಿ ಇವತ್ತಿಗೂ ಯಶಸ್ವಿಯಾಗಿಲ್ಲ. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ತೊಗರಿಯಲ್ಲಿ ಒಂದು ಸಣ್ಣದು, ಈಗ ನಾವು 18 ತಾರೀಕಿಗೆ ತೊಗರಿ ಬೀಜೋತ್ಪಾದಕರಿಗೆ ಒಂದು ವಿಶೇಷ ತರಬೇತಿ ಮಾಡಿದ್ವಿ. ಇದು ಒಂದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇಂದ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್, ಪ್ರಪ್ರಥಮ ಒಂದು ಕಾರ್ಯಕ್ರಮ. ಇವತ್ತಿಗೂ ಇದುವರೆಗೂ ಯಾವ ವಿಶ್ವವಿದ್ಯಾಲಯದಲ್ಲಿ ಬೀಜೋತ್ಪಾದಕರಿಗೆ ಆಯ್ಕೆ ಬೆಳೆ ಬಗ್ಗೆ ತರಬೇತಿ ಕೊಟ್ಟಿದ್ದು ಉದಾಹರಣೆ ಇಲ್ಲ. ಅದಕ್ಕೆ ಮುಖ್ಯವಾಗಿ ಬಸವನಿಯವರು ನನ್ನ ಒಂದು ಸ್ಪಂದನೆಗೆ ಆ ಯೂನಿಟ್ನವರು ಮತ್ತು ವಿಜ್ಞಾನಿಗಳು ಕೊಟ್ಟಾಗ ನಿಜವಾಗಿ ಸುಮಾರು ಒಂದು 4 ತಾಸು ತೊಗರಿ ಉತ್ಪಾದಕತೆ ಯಾವ ರೀತಿ ಹೆಚ್ಚಿಸಬೇಕೆಂಬುದು ತಾಂತ್ರಿಕತೆ. ಇವತ್ತು ತಮ್ಮ ಗುರುತಿರಬೇಕು, ನಮ್ಮ ಜಿಲ್ಲೆಯ ಉತ್ಪಾದಕತೆ 1 ಹೆಕ್ಟರ್ಗೆ 5 ಕ್ವಿಂಟಾಲ್ ಇಲ್ಲ. ನೀವು ನಾನು ಯಾಕಂದ್ರೆ ಇದನ್ನು ಅಕ್ಕಿ ಔಷಧ ಮುಖಾಂತರ ಹೇಳ್ತಾ ಇದ್ದೀನಿ, ರಾಜ್ಯದ್ದು 7 ಕ್ವಿಂಟಾಲ್ ಇದೆ, ಅಂದರೆ ರಾಜ್ಯ ಮಟ್ಟದಕ್ಕಿಂತ ನಮ್ಗೆ ಕಡಿಮೆ ಇದೆ. ಇನ್ನು ಆಲ್ ಇಂಡಿಯಾ ಲೆವೆಲ್ ತಗೊಂಡಾಗ ಸಹಿತ ನಮ್ಗೆ ಇನ್ನೂ ಕಡಿಮೆ ಇದೆ. ಸುಮಾರು 5 ಲಕ್ಷ ಟನ್ ತೊಗರಿಯನ್ನು ನಾವು ಪರದೇಶದಿಂದ ಇಂಪೋರ್ಟ್ ಮಾಡ್ಕೊಂತ ಇದ್ದೀವಿ. ಇದನ್ನು ನಾವು ಹಂತ ಹಂತವಾಗಿ ಇಂಪೋರ್ಟ್ ಕಡಿಮೆ ಮಾಡಬೇಕು. ಅದಕ್ಕೆ ಮುಖ್ಯವಾಗಿ ಅಂದರೆ ನಮ್ಮ ಉತ್ಪಾದಕತೆ ಹೆಚ್ಚಬೇಕು, ಸರ್ಕಾರದ ಪಾಲಿಸಿಗಳು ಬದಲಾವಣೆ ಆಗಬೇಕು, ರೈತರಿಗೆ ಒಳ್ಳೆ ಬೆಲೆ ಕೊಡಬೇಕು. ಈ ನಿಟ್ಟಿನಲ್ಲಿ ಆದಾಗ ಮಾತ್ರ ಈ ಒಂದು ಬದಲಾವಣೆ ಸಾಧ್ಯ ಅಂತ ನನ್ನ ಅನಿಸಿಕೆ. ಆ ನಿಟ್ಟಿನಲ್ಲಿ ನಾವು ಈ ಬೆಳೆ ಬದಲಾವಣೆ ಆಗಬೇಕಾಯ್ತಂದ್ರೆ ತೊಗರಿ ಇತರ ಧಾನ್ಯಗಳಿಗೆ ನಾವೇನು ಬಿದ್ದಲ ಧಾನ್ಯಗಳಿಗೆ ಹೆಚ್ಚಿಗೆ ಬೆಂಬಲ ಬೆಲೆ ಕೊಡಬೇಕು. ಅದಕ್ಕೆ ಸರಿಯಾದ ಒಂದು ತಾಂತ್ರಿಕತೆ ಅವಶ್ಯಕತೆ ಇದೆ, ಒಂದು ಪರಿಕರಗಳ ವ್ಯವಸ್ಥೆ ಮಾಡಿಕೊಟ್ಟಾಗ ಮಾತ್ರ ನಾವು ಉತ್ಪಾದಕತೆ ಹೆಚ್ಚಲಿಕ್ಕೆ ಸಾಧ್ಯ ಇದೆ. ಈ ನಮ್ಮ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕದಲ್ಲಿ ಈ ಒಂದು ದ್ವಿದಳ ಧಾನ್ಯದ ಏನು ಉತ್ಪಾದಕತೆ ಇವತ್ತು ರಾಜ್ಯದಲ್ಲೇ ನಂಬರ್ 1 ಇದೆ, ಇದು ಇನ್ನೂ ಹೆಚ್ಚಿಗೆ ಆಗಬೇಕು. ನಾವು ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕದಿಂದ ತೊಗರಿ ಮತ್ತು ಇತರ ದ್ವಿದಳ ಬೀಜ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗಬೇಕಂತ ನಾನು ಕುಲಪತಿಗಳಲ್ಲಿ ಕೇಳಿಕೊಳ್ಳುತ್ತಾ ಅದಕ್ಕೆ ಹೆಚ್ಚಿನ ಒಂದು ನೆರವು ಬೆಂಬಲ ಕೊಡಬೇಕಂತ ನಾನು ಕೊಟ್ಟಲ್ಲಿ ನಮ್ಮ ಬೀಜ ಉತ್ಪಾದಕರಿಗೂ ಲಾಭ ಆಗುತ್ತೆ ಮತ್ತು ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಹ ಇದರಿಂದ ಲಾಭ ಆಗುತ್ತೆ. ಬೀಜ ನೀವು ಎಷ್ಟು ಉತ್ಪಾದಕ ಮಾಡಿ ಮಾರಾಟ ಮಾಡ್ತೀರಿ ನಿಮಗೆ ಲಾಭ ಉಳಿಯುತ್ತೆ. ಇವತ್ತು ನೋಡ್ರಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ ನಾವು ಕೊಟ್ಟಂತ ದರ 9,200 ತೊಗರಿ, ಮಾರಾಟ ಮಾಡತಕ್ಕಂಥ ದರ 13,500, ಸುಮಾರು 4,000 ರೂಪಾಯಿ ವ್ಯತ್ಯಾಸ ಇದೆ. ಅಂದ್ರೆ ಸುಮಾರು 4,000 ರೂಪಾಯಿದಲ್ಲಿ ಒಂದು 2,000 ರೂಪಾಯಿ ಖರ್ಚು ಕೂಡ ಸುಮಾರು ಒಂದೂವರೆ ಸಾವಿರ ರೂಪಾಯಿ ನಿವ್ವಳ ಲಾಭ ಆ ಬೀಜ ಸಂಸ್ಥೆಗಳಿಗೆ ಉಳಿಯುತ್ತೆ ಅಂತ ನನ್ನ ಅನಿಸಿಕೆ. ಅವ್ರು ಕೆಲವರು ಒಪ್ಪಲ್ಲ, ಬೇಕಾದ್ರೆ ನೀವು ಆಗ ನಿಮ್ದು 4,000 ರೂಪಾಯಿ ಉಳಿಲಿಲ್ಲ ಅಂದ್ರೆ ನಮ್ಗೆ 9,000 ರೂಪಾಯಿ ಒಂದು ಕ್ವಿಂಟಲ್ ಕೊಟ್ಟು ನಮ್ಗೆ ಹೆಂಗ್ ಉಳಿಯುತ್ತೆ? ನಮ್ದು ಒಂದು ಕ್ವಿಂಟಲ್ ತೊಗರಿ ಉತ್ಪಾದನೆ ಮಾಡ್ಲಿಕ್ಕೆ 7,000-8,000 ರೂಪಾಯಿ ಬರುತ್ತೆ ಒಂದು ಕ್ವಿಂಟಲ್ ಉತ್ಪಾದನೆ ವೆಚ್ಚ. ಇವತ್ತು ನಾವು ಹೋದ ವರ್ಷದ ಒಂದು ಇಳುವರಿ ಮಟ್ಟ ತಗೊಂಡಾಗ 2.5 ಕ್ವಿಂಟಲ್ ಬಂದಿದೆ, ಸುಮಾರು 20,000-25,000 ರೂಪಾಯಿ ನಾವು ಖರ್ಚಾಗಿದೆ ತೊಗರಿಗೆ. ಸೊ ನಮ್ದು ಏನಾಯ್ತು, ಉತ್ಪಾದನೆ ವೆಚ್ಚ ಸುಮಾರು 8,000 ಆಯ್ತಲ್ಲ. ಸೊ ನಮ್ಗೆ ಮಿನಿಮಮ್ ಒಳ್ಳೆ ಬೆಲೆ ಕೊಟ್ಟಾಗ ಮಾತ್ರ ಇದು ಸಾಧ್ಯ. ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಎಲ್ಲರೂ ಎಲ್ಲ ಮಟ್ಟದಲ್ಲಿ ಚಿಂತನೆ ಮಾಡೋದು ಅವಶ್ಯಕತೆ ಎಂದು ಹೇಳ್ತಾ, ಇವತ್ತು ನಮ್ದು ಇನ್ಸೆಂಟಿವ್ ಸಮಸ್ಯೆ ಇದೆ. ಬಹಳಷ್ಟು ಮಂದಿ ನಮ್ಗೆ ಇನ್ಸೆಂಟಿವ್ ಬಂದಿಲ್ಲ ಬಂದಿಲ್ಲ ಎಂಬುದು ಅಭಿಪ್ರಾಯದಲ್ಲಿದ್ದಾರೆ. ಸೊ ಅದು ಬರುತ್ತೆ. ನಾವು ಬೀಜ ಉತ್ಪಾದಕರು ಸಂಘಟಕರಾಗಬೇಕು. ನಾವು ಒಬ್ಬೊಬ್ರು ಆಗಿ ಒಂದು ಬಂದರೆ ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟಲ್ಲ, ಇದೊಂದು ತಿಳ್ಕೊಳ್ರಿ. ಸರ್ಕಾರಕ್ಕೆ ಈ ಬೀಜ ಉತ್ಪಾದಕರನ್ನ ಎದುರಾಕೊಂಡ್ರೆ ನಾವು ಮುಂದೆ ಸಮಸ್ಯೆ ಆಗ್ತದೆ ಎಂಬುದು ಹೆದರಿಕೆ ಇರಬೇಕು. ಸರ್ಕಾರ ಯಾವಾಗ ನಮಗೆ ಮನ್ನಣೆ ಕೊಡ್ತದೆ? ಹೆದರಿಕೆ ಅಂದ್ರೆ ಮಾತ್ರ ಕೊಡ್ತದೆ, ಇಲ್ಲರೂ ಕೊಡಲ್ಲ. ಸೊ ಆ ನಿಟ್ಟಿನಲ್ಲಿ ಯಾಕೆ ಕೊರತೆ ಇರೋದಂದ್ರೆ ನಮ್ಮ ಬೀಜ ಉತ್ಪಾದಕರಲ್ಲಿ ಸಂಘಟನೆ ಇಲ್ಲ. ನಾವು ಬಹಳ ಪ್ರಯತ್ನ ಮಾಡಿದೆ, ನವ ಕಲ್ಯಾಣ ಕರ್ನಾಟಕ ಪ್ರಮಾಣಿತ ಬೀಜ ಉತ್ಪಾದಕರ ಸಂಘ ರಿಜಿಸ್ಟರ್ ಮಾಡಿಸಿದ್ವಿ. ಯಾವಾಗ ಕರೆದಾಗ ನೀವು ಇದ್ರೆ ಸರ್ ಅಂದ್ಬಿಡ್ತಾರೆ ನನಗೆ, ಬರ್ರಪ್ಪ ಮೀಟಿಂಗ್ ಕೆಲವು ವಿಷಯಗಳು ಚರ್ಚೆ ಮಾಡೋಣ ಅಂದ್ರೆ ನಾವು 5 ಮಂದಿ ಕಲ್ತೀವಿ, ಒಂದು 5-6 ಮಂದಿ ಕಲ್ತ್ರೆ ಉಳಿದವ್ರು ಬರದೇ ಇಲ್ಲ. ನೀವು ಇದ್ರೆ ಸರ್, ನೀವೇನು ಹೇಳ್ತಾರೆ ಅದ್ರಂಗೆ ನಾವು ರೆಡಿ. ಯಾರು ಕೇಳ್ತಾರೆ ನಾವೊಂದು 5 ಮಂದಿ ಹೋಗಿ ಯಾವ್ದಾನ MLA ಮುಂದೆ ಅಥವಾ MP ಮುಂದೆ ನಮ್ಮ ಸಮಸ್ಯೆ ಆಯ್ತು ನೋಡೋಣ ಹೇಳ್ರಿ ಅಂದ್ಬಿಡ್ತಾರೆ. ಅದೇ ಒಂದು 100 ಮಂದಿ ಬೀಜ ಉತ್ಪಾದಕರು ಹೋದಾಗ ಅವ್ರು ಸ್ವಲ್ಪ ನೋಡ್ತಾರೆ ನಮ್ಮನ್ನ. ಎದುವರೆಗೆ ನೀವು ಸಂಘಟನೆ ಆಗಲ್ಲ, ಎದುವರೆಗೆ ಈ ಸಮಸ್ಯೆಗಳ ಬಗ್ಗೆ ನಾವು ಸರ್ಕಾರದ ಕಿವಿ ಮುಟ್ಟಿಗೆ ಹಂತ ಹಂತವಾಗಿ ಮುಟ್ಸೋದಲ್ಲ, ನಮ್ಮ ಈ ಒಂದು ಸಮಸ್ಯೆ ಇದೆಯಲ್ಲ ಹಂಗೆ ಇರುತ್ತೆ. ಇವತ್ತು ನಾನು ಇನ್ಸೆಂಟಿವ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಯಾರೋ ಮಾಡಿದ ತಪ್ಪಿಗೆ ನಾವು ಅನುಭವಿಸಕತ್ತೀವಿ. ಸುಮಾರು 1,7 ಕೋಟಿ ರೂಪಾಯಿ ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಪ್ರಸ್ತಾವನೆ ಹೋಗಿತ್ತು ಅಂದ್ರೆ ನಮ್ಗೆ ಈ ಸಮಸ್ಯೆ ಆಗ್ತಿದ್ದಿಲ್ಲ. ಈಗ ನಾವು ಆಗಸ್ಟ್ವರೆಗೆ ಕಾಯ್ಬೇಕು ಆ ಇನ್ಸೆಂಟಿವ್ ಬರಲಿಕ್ಕೆ, ಆಗಸ್ಟ್ವರೆಗೆ ಬರಲ್ಲ. ಆ ನಿಟ್ಟಿನಲ್ಲಿ ನಾನು ಪುನಃ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ, ಎಲ್ಲಾ ಬೀಜ ಉತ್ಪಾದಕರ ಸಂಘಟನೆ ಆಗಲಿ, ಈ ಒಂದು ಏನ್ ನಮ್ಮ ಬೀಜ ಉತ್ಪಾದಕರ ಸಮಸ್ಯೆಗಳ ಮುಖಾಂತರ ತಾವು ಕರೆದಾಗ ಎಲ್ಲರೂ ಬಂದು ಕೂಡಿಕೊಂಡು ಈ ಒಂದು ಸಮಸ್ಯೆಗಳು ಸ್ಪಂದಿಸಲಿಕ್ಕೆ ತಾವು ಅನುಕೂಲ ಆಗಬೇಕು. ಇನ್ನು ಇದ್ರ ಜೊತೆಗೆ ನಾನು ಕುಲಪತಿಗಳು ಮನವಿ ಮಾಡಿಕೊಳ್ಳೋದಂದ್ರೆ ಎಣ್ಣೆ ಕಾಳಜಿಯಲ್ಲಿ ನಾವು ಬಹಳ ಹಿಂದೆ ಇದ್ದೀವಿ. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಕ್ಷೇತ್ರ ಕ್ಷೀಣಿಸಿದ, ಶೇಂಗಂತೂ ಹೋಗ್ಯದ, ಸೂರ್ಯಕಾಂತಿ ತರಲಿಕ್ಕೆ ಬಹಳ ಪ್ರಯತ್ನ ಮಾಡ್ತೀವಿ, ಅದಕ್ಕೆ ಬೀಜ ಉತ್ಪಾದನೆ ಸಮಸ್ಯೆ ಇದೆ. ಈ ಭಾಗದಲ್ಲಿ ಒಂದು ಆಶಾದಾಯಕ ಬೆಳೆ ಅಂದ್ರೆ ಕುಸುಬೆ. ಕುಸುಬೆ ಬೀಜ ಉತ್ಪಾದನೆಗೆ, ಕುಸುಬೆ ಬೆಳೆಗೆ ನಾವು ಹೆಚ್ಚು ಒತ್ತು ಕೊಡತಕ್ಕಂಥದ್ದು ಅವಶ್ಯ ಇದೆ. ಈ ಭಾಗದಲ್ಲಿ ಕುಸುಬೆ ಬೀಜ ಉತ್ಪಾದನೆಗೆ ಮತ್ತು ಕುಸುಬೆ ಸಂಶೋಧನೆಗೆ, ಕುಸುಬೆ ಮಾರುಕಟ್ಟೆಗೆ ಒಂದು ವ್ಯವಸ್ಥೆ ಕಲ್ಪಿಸಲಿಕ್ಕೆ ಎಲ್ಲರೂ ನಾವು ನೀವೆಲ್ಲರೂ ಕೂಡಿ ಮುಂದಿನ ದಿನದಲ್ಲಿ ಶ್ರಮಿಸೋಣ ಅಂತ ಹೇಳುತ್ತಾ, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಜಾಗೃತಿ ದೇಶಮಾನೆ ಇವರುಗಳು ಮಾತನಾಡಿ, ಬೀಜೋತ್ಪಾದನೆಯಲ್ಲಿ ಮಹಿಳೆಯರ ಪಾತ್ರ ಹಾಗೂ ಬೀಜೋತ್ಪಾದಕರಲ್ಲಿ ನೈತಿಕತೆ ಇವುಗಳ ಕುರಿತು ತಮ್ಮ ವಿಚಾರಗಳನ್ನು ರೈತ ಬಾಂಧವರ ಜೊತೆ ಹಂಚಿಕೊಂಡಿದ್ದು ಈ ರೀತಿಯಾಗಿ. ಈ ಬೀಜ ಉತ್ಪಾದನೆ ಆಮೇಲೆ ಬೀಜ ಏನು ಸಂಸ್ಕರಣೆ ಮಾಡಿದಾರ ಅದು ಮಹಿಳೆಯಿಂದ ಸ್ಟಾರ್ಟ್ ಆಗದಂತ ನಾನು ಎಲ್ಲೋ ಓದಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಆಮೇಲೆ ನಿಮ್ಮ ಮನೆಯಲ್ಲಿನೂ ಬೀಜ ಇಡ್ತಕ್ಕಂಥ ಆ ಬೀಜ ಸಂಸ್ಕರಣೆ ಮಾಡೋರು ಗಡಿಗಿದಾಗೆಲ್ಲ ನಾನು ನೋಡಿದ್ದೀನಿ, ನಾನು ಹೋಗಿದ್ದೀನಿ, ಒಂದು ಸ್ಟಡಿ ಮಾಡಿದ್ದೀನಿ. ಆ ಹೆಣ್ಮಕ್ಳೆಲ್ಲ ತೆಗೆದು ತೆಗೆದು ನನಗೆ ತೋರಿಸಿದ್ದಾರೆ. ಸೊ ಅವ್ರಿಗೂ ಕರ್ಕೊಂಡು ಬಂದ್ರೆ ಇನ್ನೂ ಶಾಣೆ ಆಗ್ತಾರೆ ಅವ್ರು. ಅವ್ರು ಇನ್ನೂ ಶಾಣೆ ಆಗಿ ಆಮೇಲೆ ನಿಮಗೆಲ್ಲ ಈ ಥರ ಬೀಜ ಇಡ್ರಿ, ಇದು ಇದು ಮಾಡ್ರಿ, ಇದು ತೊಗರಿದು ನಂದು ಒರಿಜಿನಲ್ ಇದೆ, ಆಮೇಲೆ ಇದು ಹೆಸರದಿದೆ, ಇದು ಭತ್ತದಿದೆ, ಇದು ಸೂರ್ಯಪಾನದಿದೆ ಅಂತ ಎಲ್ಲ ಬೀಜಗಳು ಅವ್ರಿಗೂ ಸ್ವಲ್ಪ ಇದ್ರ ಜೊತೆಗೆ ಒಂದು ನಾಲೆಜ್ ಕೊಟ್ರ ಇನ್ನ ನಾವು ಜಾಸ್ತಿ ಇಂಥ ಬೀಜ ಹಬ್ಬಗಳು ಮಾಡೋರ್ನಿಂದ ಅದಕ್ಕೊಂದು ಅರ್ಥ ಬರ್ತದ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಭೂಮಿ ತಾಯಿಗೆ ನಾ ಹದ ಮಾಡ್ಬೇಕಾದ್ರೆ ಎಲ್ಲ ಪೂಜೆ ಮಾಡ್ಬೇಕಾದ್ರ ಅಲ್ಲಿ ಮಹಿಳೆಯರಿಗೆ ಕರ್ಕೊಂಡು ಬರ್ತೀವಿ. ಆಮೇಲೆ 108 ಸಂಘಟನೆಗಳಿವೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿವೆ. ಆ ಸೆಲ್ಫ್ ಹೆಲ್ಪ್ ಗ್ರೂಪಿಗೆ ಹೋಗಿ ಅವರು ನಿಮ್ಮಂಥವ್ರು ಹೋಗಿ ಈ ತರ ಇವತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಬೀಜ ಉತ್ಪಾದನೆ ಮುಂಗಾರು ಹಬ್ಬ ಇದೆ, ನೀವು ಬರ್ರಿ, ನಾವು ಹೋಗ್ತಾ ಇದ್ದೀವಿ. ಸೊ ಅವ್ರಿಗೂ ಒಂದು ಜೊತೆ ನಾವು ಜೊತೆ ಜೊತೆಯಾಗಿ ಕರ್ಕೊಂಡು ಬಂದ್ರ, ಆಮೇಲೆ ಅವರು ಎಲ್ಲರೂ ಬಂದ್ರ ಈ ಒಂದು ಹಬ್ಬಗಳಿಗೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ, ಇದು ಈ ಭಾಗದ ಒಂದು ಹೆಮ್ಮೆ ಕಾರ್ಯಕ್ರಮ ಅಂತ ಹೇಳ್ಬೋದು. ಬೇರೆ ಎಲ್ಲ ನಾವು ಭೂಮಿ ಎಲ್ಲ ಕರೆಕ್ಟಾಗಿ ಮಾಡ್ತೀವಿ. ನಾವು ರೈತರಿಗೇನೆ ಮೋಸ ಮಾಡಬೇಡ್ರಿ, ಒಳ್ಳೆ ಬೀಜಗಳು ಕೊಡ್ರಿ, ಆಮೇಲೆ ಒಳ್ಳೆ ನ್ಯಾಯ ಇರಬೇಕು ನಮ್ಮಲ್ಲಿ. ಯಾರೋ ಏನೋ ಬೆಳೀತಾರಂತ ಎಂತಿದೋ ಕೊಟ್ಟು ದುಡ್ಡು ತಗೊಂಡು ಅವರ ರೈತರಿಗೆ ದಯವಿಟ್ಟು ನೀವು ಹೆಲ್ಪ್ ಮಾಡ್ಬೇಕು, ಒಬ್ರದೊಬ್ಬರಿಗೆ ಒಳ್ಳೆ ಬೀಜಗಳು ಕೊಡ್ರಿ, ಒಳ್ಳೆ ಹೆಸರುಗಳು ತಗೋರಿ, ಆಮೇಲೆ ಜಾಸ್ತಿ ಜಾಸ್ತಿ ಫರ್ಟಿಲೈಸರ್ ಯೂಸ್ ಮಾಡ್ಬೇಡ ಅಂತ ಹೇಳ್ಬೇಕು. ಯಾಕಂದ್ರೆ ಗೊಬ್ಬರ ಎಣ್ಣೆ ಅದು ಇದು ನಿಮ್ ದುಡ್ಡು ಹಾಳಾಗ್ತದ, ಆಮೇಲೆ ಯೂಸ್ ಮಾಡ್ತಕ್ಕಂತ ನಮ್ಮದು ಬೇರೆ ಜನ ಯೂಸರ್ದು ಹೆಲ್ತ್ ಹಾಳಾಗ್ತಾ ಇದೆ. ಸೊ ದಯವಿಟ್ಟು ಬೀಜ ನೀವು ಅದು ಉತ್ಪಾದನೆ ಮಾಡ್ಬೇಕಾದ್ರ ಒಳ್ಳೆ ರೀತಿಯಿಂದ ಒಂದು ಮಾನವೀಯತೆ ಮೌಲ್ಯಗಳು ಇರ್ಬೇಕದ್ರಲ್ಲಿ. ನಾವು ಅನ್ನದಾತರ ಅಂತ ನಿಮಗೆ ಹೇಳ್ತೀವಿ, ಅದ್ರ ಜೊತೆಗೆ ಮಹಿಳೆಗೂ ಅನ್ನಪೂರ್ಣೆ ಅಂತ ಹೇಳ್ತೀವಿ. ಅನ್ನದಾತರು ಅನ್ನಪೂರ್ಣೆ ಇಬ್ರು ಜೊತೆ ಇದ್ರೆ ಮಾತ್ರ ನಮ್ಮ ಒಂದು ವ್ಯವಸಾಯ ಸಕ್ಸೆಸ್ ಆಗ್ತದ ಅಂತ ಹೇಳುತ್ತಾ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೂತನ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಮಲ್ಲಿಕಾರ್ಜುನ ಡಿ ಅವರುಗಳು ಮಾತನಾಡಿ ಬೀಜೋತ್ಪಾದನೆಯ ಮಹತ್ವದ ಕುರಿತು ರೈತರಿಗೆ ತಿಳಿಸಿ ಹೇಳಿದರು. ಈ ಕಾರ್ಯಕ್ರಮ ಬಹುಮುಖ್ಯ ಪಾತ್ರ ವಹಿಸ್ತದೆ ಅಂತೇಳಿ ಅನ್ಕೋತೇನೆ. ಯಾಕಂದ್ರೆ ರೈತಾಪಿ ವರ್ಗಕ್ಕೆ ಮೊದಲನೇ ಹೆಜ್ಜೆ ಅಂತಂದ್ರೆ ಅಥವಾ ಕಠಿಣ ಪರೀಕ್ಷೆ ಅಂತಂದ್ರೆ ಬೀಜ ತಳಿ ಆಗಿರ್ಬೋದು, ಗುಣಮಟ್ಟ ಹುಡುಕೋದು ಈಗಿನ ದಿನಮಾನಗಳಲ್ಲಿ ಬಹಳ ಕಠಿಣ ಪರೀಕ್ಷೆ ಅಂತ ಅನ್ಕೋಬಹುದು. ಯಾಕಂದ್ರೆ ಮುಂಚೆ ಏನಾಗ್ತಿತ್ತು, ನಮ್ಮ ಹಿರಿಯರೆಲ್ಲ ನಮ್ಮ ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಬೀಜಗಳು ಅಥವಾ ತಾವೇ ಒಂದು ಪ್ರಾಥಮಿಕ ಹಂತದಲ್ಲಿ ಸಂಸ್ಕರಣೆ ಮಾಡಿಟ್ಕೊಂಡು ತಮ್ಮ ಹೊಲಕ್ಕೇನೆ ಬಿತ್ಕೋತಿದ್ರು. ಆವಾಗ ನಂಬಿಕೆ ಬರ್ತಿತ್ತು, ನಮ್ಮ ಮನೆಯಲ್ಲಿ ಬೀಜ ಸಂಸ್ಕರಣೆ ಮಾಡಿ ಇಟ್ಕೋದ್ರಿಂದ ನಂಬಿಕೆ ಬರ್ತಿತ್ತು. ಈಗ ಏನ್ ಮಾಡ್ತಿದೀವಿ ನಾವು, ಬೆಣ್ಣೆವರೆಗೂ ರೆಡಿ ಮಾಡಿ ಬೆಣ್ಣೆ ಕೊಟ್ಟು ತುಪ್ಪ ಖರೀದಿ ಮಾಡ್ತಾ ಇದೀವಿ. ಅವಾಗ ಏನಾಗ್ತಿದೆ, ನಂಬಿಕೆ ಕಳ್ಕೊತಾ ಇದೀವಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ರಾಯಚೂರು ಬೀಜ ಘಟಕದವರು ಏನ್ ಮಾಡ್ತಾರೆ ಅಂತಂದ್ರೆ, ವಾತಾವರಣ ಆಗಿರ್ಬೋದು, ಮಣ್ಣಿನ ಗುಣಮಟ್ಟದ ಆಧಾರದ ಮೇಲೆ ಒಳ್ಳೆ ತಳಿಗಳು ಮತ್ತು ಗುಣಮಟ್ಟದ ಬೀಜಗಳನ್ನ ಅವ್ರ ಹಂತದಲ್ಲಿ ರೆಡಿ ಮಾಡ್ತಾ ಇದಾರೆ. ಇದೇನಾಗ್ತದೆ ಅಂತಂದ್ರೆ, ನಮ್ಮ ರೈತರು ಈ ವಿಶ್ವವಿದ್ಯಾಲಯದ ಬೀಜ ಆಗಿರ್ಬೋದು, ಸಂಸ್ಕರಣೆ ಬೀಜ ತಗೊಳೋದ್ರಿಂದ ಒಂದು ನಂಬಿಕೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇದನ್ನ ಬರೀ ಬೀಜ ಕೊಟ್ಟು ಇಲ್ಲಿಗೆ ಮುಗಿಸಲ್ಲ, ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಬಿತ್ತನೆ ಹಿಡ್ಕೊಂಡು ಬೆಳೆ ಕಟಾವಿನವ್ರಿಗೆ ಅಂದ್ರೆ ನಿಮ್ದು ರೋಗ ಸಮಸ್ಯೆ ಆಗಿರ್ಬೋದು, ಕೀಟಬಾಧೆ ಆಗಿರ್ಬೋದು, ಎಲ್ಲಾ ನಿರ್ವಹಣಾ ಹಂತದಲ್ಲಿ ಜೊತೆಗಿದ್ದಾರೆ. ಈ ಒಂದು ಅವಕಾಶನ ನಮ್ಮ ಈ ಭಾಗದ ರೈತರು ಉಪಯೋಗಿಸ್ಕೊಂಡು ನಿಮ್ಮ ಆದಾಯ ಅಂದ್ರೆ ಬೆಳೆಗಳಾಗಿರ್ಬೋದು ಆದಾಯನ ಹೆಚ್ಚಿಕೊಂಡು ಅನುಕೂಲ ಮಾಡ್ಕೋಬೇಕಾಗಿ, ಮತ್ ಜೊತೆಗೆ ನಮ್ಮ ವಿಶೇಷಾಧಿಕಾರಿಗಳು ಹೇಳ್ತಾ ಇದ್ರು, ನಮ್ಮ ರಾಜ್ಯದಲ್ಲೇನೆ ದ್ವಿದಳ ಧಾನ್ಯಗಳದ ಪ್ರೊಡಕ್ಷನ್ ಜಾಸ್ತಿ ಇದೆ. ಅಂದ್ರೆ ರಾಜ್ಯ ಮಟ್ಟದಲ್ಲೇ ನಾವು ಧಾರವಾಡದವ್ರಿಗೆ ಬೆಂಗಳೂರವ್ರಿಗೆ ಹಿಂದಾಕಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇದನ್ನ ಇನ್ನು ದೇಶದ ಲೆವೆಲ್ಗೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಮತ್ತೆ ನಮ್ಮ ರೈತರು ಕೂಡ ಇಲ್ಲಿ ಅನೇಕ ತರಬೇತಿಗಳು ನಡೀತಾ ಇರ್ತವೆ, ಯಾವ್ದಾದ್ರು ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಅದ್ರ ಜೊತೆಗೇನೆ ಬೀಜೋತ್ಪಾದನೆ ತರಬೇತಿ ಕೂಡ ಬಹುಮುಖ್ಯ ಪಾತ್ರ ವಹಿಸ್ತದೆ. ಮುಂದಿನ ದಿನಗಳಲ್ಲಿ ಬೀಜೋತ್ಪಾದನೆ ತರಬೇತಿಗಳು ಜಾಸ್ತಿ ಮಾಡ್ತಾ ನಮ್ಮ ರೈತರಿಗೆ ಅನುಕೂಲ ಮಾಡಲಿ ಅಂತೇಳಿ. ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿದಂತಹ ಗೌರವಾನ್ವಿತ ಕುಲಪತಿಗಳು ಡಾಕ್ಟರ್ ಎಂ ಹನುಮಂತಪ್ಪ ಅವರುಗಳು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ದು ಹೀಗೆ. ಈಗ ಮುಂಗಾರಿ ಬೀಜ ದಿನೋತ್ಸವದ ಅಂಗವಾಗಿ ಈ ಬೆಲೆಯನ್ನು MSP ಬೆಲೆಗಿಂತ ಬೀಜೋತ್ಪಾದನಾ ಬೆಲೆ ಸ್ವಲ್ಪ ಜಾಸ್ತಿ ಇರ್ತದೆ, ಆದ್ರೆ ಇನ್ನ ಒಂದ್ ಹೆಚ್ಚಿನ ಉದಾಹರಣೆ ಹೇಳಬೇಕಂದ್ರೆ ತೊಗರಿ. ಈ ಸರಿ ತೊಗರಿಯಲ್ಲಿ ನಮಗೆ ಗುಲ್ಬರ್ಗಾದಲ್ಲಿ ತೊಗರಿ ಕಣಜ ಅಂತಾನೆ ಹೇಳಿದೆ ಈ ಭಾಗಕ್ಕೆ. ಅದಕ್ಕೋಸ್ಕರ ಇಲ್ಲಿ ಗುಲ್ಬರ್ಗಾ ಒಂದೇ ಜಿಲ್ಲೆಗೆ 7,000 ಕ್ವಿಂಟಲ್ ಬೀಜ ಆಗಿರ್ಬೋದು. ಹೆಚ್ಚಿನ ಮಟ್ಟದಲ್ಲಿ ಬ್ರೀಡರ್ ಸೀಡ್ ಅಂದ್ರೆ ನಮ್ಮ ತಳಿ ಉತ್ಪಾದಕ ಬೀಜಗಳನ್ನು ನಾವು ಉತ್ಪಾದನೆ ಮಾಡಿ ಅದು ಸುಮಾರು 1,000ಕ್ಕಿಂತ ಹೆಚ್ಚು ಕ್ವಿಂಟಲ್ ಮಾಡ್ತಾ ಇದೀವಿ ನಾವು. ಅದನ್ನ ಬೇರೆ ಬೇರೆ ರಾಜ್ಯಕ್ಕೂ ಇಂಡೆಂಟಿರ್ತದೆ, ನಮ್ಮ ರಾಜ್ಯಕ್ಕೂ ಇಂಡೆಂಟಿರ್ತದೆ, ಬೇರೆ ಬೇರೆ ಇಲಾಖೆಗಳಿದ್ದು ಆ ಒಂದು ಬೀಜವನ್ನ ಈಗ ಎಲ್ಲಾ ಬೆಳೆಗಳಲ್ಲಿ ಸಾಕಷ್ಟು ಬೆಳೆಗಳು ಈಗ ಎಸ್ಪೆಷಲಿ ನಮಗೆ ಈ ತೊಗರಿ, ಹೆಸರು, ಉದ್ದು, ಅಲಸಂದಿ, ಈ ದ್ವಿದಳ ಧಾನ್ಯಗಳಿದೆಲ್ಲ ಇದಕ್ಕೆ ಸಾಕಷ್ಟು ಬೇಡಿಕೆ ಇದೆ. ನಮ್ಮ ಉತ್ಪಾದನೆ ಸಹ ಹೆಚ್ಚೆಚ್ಚಾಗಿ ಮಾಡ್ಬೇಕಾಗಿದೆ. ಈಗ ನಾವು ಯಾಕಂದ್ರೆ ನಮ್ಗೆ ಬೇಕಾಗಿರ್ತಕ್ಕಂತ ನಮ್ಗೆ ಎಷ್ಟು ಬೇಕಷ್ಟು ಸಿಗಲ್ಲ, ಬೇರೆ ಕಡೆ ನಾವು ತರಿಸ್ಕೊಂತೀವಿ ಅಂತ ಹೇಳಿದ್ರು. ಅದನ್ನ ನಮ್ಮ ರಾಜ್ಯದಲ್ಲೇ ಮಾಡಿ ನಾವೇ ಉಪಯೋಗ ಮಾಡ್ಕೊಂಡ್ರೆ ನಮ್ಗೆ ಅದ್ರ ವೆಚ್ಚನೂ ಕಡಿಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ಬೀಜ ಉತ್ಪಾದನೆ ಮಾಡ್ತಕ್ಕಂಥ ರೈತರು ಆದಾಯ ನಾರ್ಮಲ್ ಬೆಳೆ ಮಾಡತಕ್ಕಂಥವ್ರಿಗಿಂತ ಹೆಚ್ಚಿರ್ತದೆ. ನಮ್ಮ ಆದಾಯ ದ್ವಿಗುಣಗೊಳಿಸಬೇಕಂದ್ರೆ ಮೇನ್ ನಮ್ದು ಸೀಡ್ ಪ್ರೊಡಕ್ಷನ್ ಆಕ್ಟಿವಿಟೀಸ್. ಸೀಡ್ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಅನ್ನ ಜಾಸ್ತಿ ಮಾಡಿದಷ್ಟು ನಮಗಾಗ್ತದೆ. ಅದೇ ರೀತಿ ಎರಡು ಅಂತಂದ್ರೆ ನಮ್ಮಲ್ಲಿ ಒಂದು ಭತ್ತದ ಕಣಜ ಇದೆ ಒಂದು ಕಡೆ, ಇನ್ನೊಂದು ಕಡೆ ತೊಗರಿಯ ಕಣಜ, ಅದ್ರ ಮಧ್ಯದಲ್ಲಿ ಹತ್ತಿ ಮತ್ತು ಮೆಣಸಿನಕಾಯಿ, ಈ ಒಂದು ಹೆಚ್ಚಿನ ಬೆಳೆಗಳು ಇರತಕ್ಕಂಥ ನಮ್ಮಲ್ಲಿ. ಈ ಒಂದು ಬೆಳೆಗಳೇ ಬರ್ತಕ್ಕಂಥ ಎಲ್ಲ ಬೀಜ ಉತ್ಪಾದನೆಗಳು ನಮ್ಮಲ್ಲಿ ಇಲ್ಲಿ ಆಗ್ತದವೆ, ಅದ್ರ ತಳಿಗಳು ಆಗ್ತವೆ. ಅದ್ರ ಜೊತೆಗೆ ಇನ್ನ ನಮ್ಮ ಇದು ತೃಣಧಾನ್ಯಗಳು ಅಂದ್ರೆ ನಾವು ಸಜ್ಜೆ, ರಾಗಿ, ನವಣೆ, ಆರ್ಕ, ಈ ತರ ಕೊರಲೆ, ಈ ತರ ಬೆಳೆಗಳು ನಮ್ಮ ಸಲ್ಲಿಸ ಈ ವರ್ಷದ ಒಂದು ಇಂಟರ್ನ್ಯಾಷನಲ್ ಮಿಲ್ಲೆಟ್ ಇಯರ್ ಅಂತಂದು ಹೇಳ್ತೇವೆ, ಋಣಧಾನ್ಯಗಳ ವರ್ಷ ಅಂತಂದು. ಇದು ಸಹ ಹೆಚ್ಚಿನ ಬೇಡಿಕೆ ನಮ್ಮ ಕೇಂದ್ರದಲ್ಲಿ ಎಲ್ಲಾ ತರದ ಬಿತ್ತನೆಯಿಂದ ಹಿಡಿದು ಪ್ರೊಸೆಸಿಂಗ್ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನು ಮಾರ್ಕೆಟ್ ಕೊಡುವಂತ ಒಂದು ಎಲ್ಲಾ ಕಾರ್ಯಕ್ರಮ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಡೀತದೆ. ಇಂಥ ಒಂದು ಇದನ್ನ ನಮ್ಮ ರೈತ ಬಾಂಧವರು ಸದುಪಯೋಗ ಮಾಡಬೇಕು. ಯಾಕಂದ್ರೆ ನೀವು ಬರೀ ಬೆಳೆದು ಕೊಟ್ಟರೆ ಆಗಲ್ಲ, ಬೆಳೆದು ಕೊಡೋ ಜೊತೆಗೆ ಪ್ರೊಸೆಸ್ ಮಾಡಿ ಅದಕ್ಕೆ ಮೌಲ್ಯವರ್ಧಿತ ಮಾಡಿದ್ರೆ ನಿಮ್ಮ ಆದಾಯ ಜಾಸ್ತಿ ಆಗುತ್ತೆ. ಎಲ್ಲೆಲ್ಲಿ ಬೀಜ ಉತ್ಪಾದನೆ ಮಾಡ್ತಾರೋ ಡೆಫಿನೆಟ್ ಆಗಿ ಅವ್ರದ್ದು ಚೆನ್ನಾಗುತ್ತೆ. ಈ ಸರಿ ನೀವು ಬೀಜ ಉತ್ಪಾದನೆ ಚೆನ್ನಾಗಿ ಮಾಡಿದ್ರೆ ಮುಂದಿನ ಸರಿ ನಿಮಗೆ ನಿಮ್ಮ ಭಾಗದ ರೈತರಿಗೆ ಜಾಸ್ತಿ ಕೊಡ್ತಾರೆ. ಅದನ್ನ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಹೆಚ್ಚೆಚ್ಚಾಗಿ ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಕೆಲವಲ್ಲೇ ಕೆಲವು ಬೆಳೆಗಳಲ್ಲಿ ಕಡಿಮೆ ಆಗುತ್ತೆ ಅಂತಂದ್ರು, ಅದನ್ನ ನಾವು ಮಾಡ್ಬೇಕಂದ್ರೆ ಆಧುನಿಕ ಬೇಸಾಯ ಕ್ರಮಗಳನ್ನು ನಮ್ಮ ತಳಿ ವಿಜ್ಞಾನಿಗಳಾಗಿರ್ಬೋದು, ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾಗಿರ್ಬೋದು, ಕೀಟ ಮತ್ತು ರೋಗದ ವಿಜ್ಞಾನಿಗಳಾಗಿರ್ಬೋದು, ಎಲ್ಲರೂ ಒಂದು ಸಮಗ್ರವಾದ ಒಂದು ಮಾಹಿತಿಯನ್ನು ಬೆಳಗ್ಗೆಯಿಂದ ತಮಗೆ ಕೊಟ್ಟಿದ್ದಾರೆ. ಇನ್ನ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ನೀವು ಯಾವಾಗ್ಲೂ ಬಂದು ಸದಾ ನಮ್ಮ ವಿಶ್ವವಿದ್ಯಾಲಯ ಇರತಕ್ಕಂತ ನಿಮಗೋಸ್ಕರ ರೆಡಿ ಇರ್ತದೆ. ಅದನ್ನ ಸದುಪಯೋಗ ಮಾಡ್ಕೊಂತಕ್ಕದ್ದು ತಮ್ಮ ಒಂದು ಕೆಲಸ, ಅದನ್ನ ನಾವು ತಾವು ಮಾಡ್ತೀರಿ ಅಂತಂದು ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿ ಈ ಒಂದು ಕಾರ್ಯಕ್ರಮ, ಈ ಮುಂಗಾರು ಹಂಗಾಮ ಕಾರ್ಯಕ್ರಮದಲ್ಲಿ ಇಚ್ಛೇತವಾಗಿ ನೀವು ಮುಂದಿನ ವರ್ಷಕ್ಕೆ ಬೇಕಾಗಿರತಕ್ಕಂತ ಬೀಜದ ಉತ್ಪಾದನೆ ಮಾಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೀಜಕ್ಕೆ ಬೇಡಿಕೆ, ಬಹಳಷ್ಟು ರೈತರು ಇಮ್ಮಿಡಿಯೇಟ್ ಆಗಿ ಡಿಸ್ಪೋಸ್ ಮಾಡಿಬಿಡ್ತಾರೆ, ಅವಾಗ ನಮಗೆ ಬೀಜದ ಕೊರತೆಯನ್ನ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಹಸಿರೆಲೆ ಬೀಜದ ಗೊಬ್ಬರಗಳು ಬೀಜಗಳು ಸಹ ಹಸಿರೆಲೆ ಗೊಬ್ಬರಗಳು ಸಾಕಷ್ಟು ಬೇಡಿಕೆ ಇದಾವೆ. ಅದನ್ನ ಬೀಜ ಸಹ ಉತ್ಪಾದನೆ ಮಾಡಬೇಕು. ಎಲ್ಲವನ್ನು ಆದಷ್ಟು ಬೀಜದ ಉತ್ಪಾದನೆ ಮಾಡಿದ್ರೆ ನಿಮಗೆ ಹೆಚ್ಚೆಚ್ಚಾಗಿ ಲಾಭ ಆಗಕ್ಕೆ ಒಂದು ಕಾರಣ ಆಗುತ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಅನುಕೂಲಕ್ಕೆ ಯಾವಲೇ ಸಬ್ಸಿಡಿ ಆಗಿರ್ಬೋದು, ಅದಕ್ಕೆ ಇನ್ಸೆಂಟಿವ್ಸ್ ಆಗಿರ್ಬೋದು, ಎಲ್ಲ ಮುಖಾಂತರ ನಮ್ಮ ವಿಶ್ವವಿದ್ಯಾಲಯ ಮುಖಾಂತರ ತಮಗೇನ್ ಬೇಕೋ ಅದನ್ನೆಲ್ಲ ಮಾಡಿಕೊಡ್ಲಿಕ್ಕೆ ಸದಾ ಸಿದ್ಧ. ಮತ್ತು ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ನಮ್ಮ ರೈತರಿಗೆ ಆಗ್ತಕ್ಕಂತ ಅನುಕೂಲತೆಗಳ ಬಗ್ಗೆ ಸಹ ನಾನು ನಮ್ಮ ಪರವಾಗಿ ಚರ್ಚೆ ಮಾಡಲಿಕ್ಕೆ ಸಿದ್ಧರಿದ್ದೇನೆ ಅಂತ ಹೇಳ್ತಾ, ಮತ್ತು ನೀವು ನಮ್ಮ ಭಾಗದಕ್ಕೆ ರೈತರಿಗೆ ನಿಮ್ಮ ಒಂದು ಕಾಣಿಕೆ ಏನಪ್ಪ ಅಂದ್ರೆ ಒಳ್ಳೆ ಬೀಜ ಮಾಡಿಕೊಟ್ಬೇಕು. ನಮ್ಮ ಬೀಜ ನೀವು ಒಳ್ಳೇದು ಮಾಡಿಕೊಟ್ರೆ ನೀವೊಂದಷ್ಟು ಜನಕ್ಕೆ ಸಹಾಯ ಮಾಡ್ದಂಗಾಗತ್ತೆ. ನಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಬಾರಿ ಇಂಪಾರ್ಟೆಂಟ್, ಕ್ವಾಲಿಟಿಗೆ ಯಾವಾಗಲೂ ಕಾಂಪ್ರಮೈಸ್ ಆಗಬಾರ್ದು. ನಮ್ಮ ವಿಜ್ಞಾನಿಗಳಾಗಿರ್ಬೋದು ಸ್ಟ್ರಿಕ್ಟ್ ಆಗಿ ಕ್ವಾಲಿಟಿ ಮಾಡಿ ಒಳ್ಳೆ ತಳಿ ಬೀಜಗಳು ಮತ್ತು ಹೈಬ್ರಿಡ್ ತಳಿಗಳಲ್ಲಿ ಸಹ ಸೂರ್ಯಕಾಂತಿಯಲ್ಲಿ ಆಗಿರ್ಬೋದು, ಇನ್ನ ಅನೇಕ ಬೆಳೆಗಳಲ್ಲಿ ನಮ್ಮ ಕೇಂದ್ರದಲ್ಲಿ ಬೆಳೆದಿರತಕ್ಕಂತ ಹೈಬ್ರಿಡ್ ಆಗಿರ್ಬೋದು, ಬೇರೆ ಬೇರೆ ವೆರೈಟೀಸ್ ಆಗಿರ್ಬೋದು, ಎಲ್ಲ ಬೀಜ ಉತ್ಪಾದನಾ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡು ಹೆಚ್ಚೆಚ್ಚಾಗಿ ನಮಗೆ ಬೇಕಾಗಿರ್ತಕ್ಕ ರೈತರ ಒಂದು ಬೇಡಿಕೆಗೆ ಅನುಗುಣವಾಗಿ ನಾವು ಬೀಜ ಉತ್ಪಾದನಾ ಮಾಡಿ ಮುಂದಿನ ದಿನಗಳಲ್ಲಿ ರೈತರ ಒಂದು ಬೇಡಿಕೆಯನ್ನು ನಿಮ್ಮ ಸಹಕಾರದಿಂದ ಮತ್ತು ನಮ್ಮ ಸಹಕಾರದಿಂದ ಯಥೇಚ್ಛವಾಗಿ ಬೆಳೆದು ಅದನ್ನ ನಾವು ನಿಭಾಯಿಸ್ತೇವೆ ಅಂತಂದ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ತಾವು ಸಹ ಇದ್ರ ಸಹಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಇದು. ಯಾಕಂದ್ರೆ ಬೀಜ ಉತ್ಪಾದನಾ ಬೀಜದ ಒಂದು ಆಯ್ಕೆ ಬಹಳ, ಅದನ್ನ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಕೇಂದ್ರಗಳಲ್ಲಿ ಈಗ ಆಲ್ರೆಡಿ ಗುಲ್ಬರ್ಗದಲ್ಲೇ ಪ್ರೊಸೆಸಿಂಗ್ ಮಾಡಿ ಸೀಡ್ ನ ಬ್ಯಾಗ್ ಮಾಡಿ ರೆಡಿಯಾಗಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ತಳಿಗಳು ಬೇರೆ ಬೇರೆ ತಳಿ TS3R ಆಗಿರ್ಬೋದು, GRG 811 ಆಗಿರ್ಬೋದು, GRG 152 ತಳಿ ಆಗಿರ್ಬೋದು, ಅದು ಅಲ್ಪಾವಧಿ ಮಧ್ಯಮಾವಧಿ ದೀರ್ಘಾವಧಿ ತಳಿಗಳಿರ್ತವೆ. ಎಲ್ಲಾ ತಳಿಗಳು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ತಳಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿಜ್ಞಾನಿಗಳ ಒಂದು ಶ್ರಮದಿಂದ ಬಿಡುಗಡೆ ಆಗಿದ್ದೇವೆ. ಈ ತಳಿಗಳ ಗುಣಮಟ್ಟವನ್ನು ಕಾಯ್ದುಕೊಂಡು ಮತ್ತು ಈ ಒಂದು ಉತ್ಪಾದನೆಯನ್ನು ಹೆಚ್ಚಾಗಿ ಮಾಡಿ ರೈತರಿಗೆ ಅನುಕೂಲ ಮಾಡತಕ್ಕಂಥ ಕಾರ್ಯಕ್ರಮ ಈ ಒಂದು ದಿನ ಆಗಿದೆ. ಇದನ್ನ ಮುಂದಿನ ದಿನಗಳಲ್ಲಿ ಇನ್ನ ನಮ್ಮ ಸಿಡಿ ನಿಟ್ಟಿನವರು ಸಾಕಷ್ಟು ನಾನು ನೋಡಿದ ಪ್ರಕಾರ ಈ ಯೂನಿಟ್ ನಮ್ಮ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳನ್ನು ನೋಡಿದಾಗ ಬಹಳ ಚೆನ್ನಾಗಿದೆ. ಇದರ ಒಂದು ಲಾಭ ನೀವು ಸೀಡ್ ಗ್ರೋವರ್ಸ್ ಪಡ್ಕೋಬೇಕು, ಮತ್ತು ಸೀಡ್ ಗ್ರೋವರ್ಸ್ ಲಾಭ ನಮ್ಮ ಎಲ್ಲ ರೈತಾಪಿ ವರ್ಗದವರು ಪಡ್ಕೊಂಡಲ್ಲಿ ಮಾತ್ರ ಈ ಒಂದು ಕಾರ್ಯಕ್ರಮದ ಉಪಯೋಗ ಆಗುತ್ತೆ, ಯಶಸ್ವಿ ಆಗ್ತದೆ ಅಂತ ಹೇಳ್ತಾ ತಮ್ಮ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ಬೆಳೀಲಿ ಅಂತ ದೇವರಲ್ಲಿ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ. ಇದುವರೆಗೆ ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಜರುಗಿದ ಮುಂಗಾರು ಬೀಜ ದಿನೋತ್ಸವ 2023 ಕಾರ್ಯಕ್ರಮದ ಬಾನುಲಿ ವರದಿಯನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಅಮರೇಶ್ ಆಶಿಹಾಳ್. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಮತದಾರರ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ ಮತದಾತ ಜಂಕ್ಷನ್. ಕಾರ್ಯಕ್ರಮದ ಪ್ರಾಯೋಜಕರು ಭಾರತದ ಚುನಾವಣಾ ಆಯೋಗ. ಆಕಾಶವಾಣಿ ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಶ್ರೇಷ್ಠ. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ನಮಸ್ಕಾರ ಗೆಳೆಯರೇ, ನಾವು ಇವತ್ತು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮತದಾತ ಜಂಕ್ಷನ್ ನಲ್ಲಿ ಮತ್ತೊಮ್ಮೆ ನಿಮ್ಮ ಜೊತೆಯಾಗ್ತಾ ಇದ್ದೇವೆ. ನಿಮ್ಮೆಲ್ಲರ ಸಾವಿರಾರು ಪತ್ರಗಳು, ಕರೆಗಳು, ಫೋನ್ ಸಂದೇಶಗಳು ನಮ್ಮ ಹುಮ್ಮಸ್ಸನ್ನ ಇಮ್ಮಡಿಗೊಳಿಸ್ತಾ ಇದೆ. ಮತದಾತ ಜಂಕ್ಷನ್ ಕಾರ್ಯಕ್ರಮದ ಜೊತೆಗೆ ನೀವು ಮತದಾನ ಕುರಿತು ಜಾಗರೂಕರಾಗಿದ್ದೀರಿ ಅಂತ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ನೀವೆಲ್ಲರೂ ಮತ ನೀಡೋದಕ್ಕೆ 100% ಬದ್ಧರಾಗಿದ್ದೀರಿ. ಒಬ್ಬ ಜಾಗರೂಕ ಮತದಾರನೇ ಸಫಲ ಪ್ರಜಾಪ್ರಭುತ್ವದ ಹೆಗ್ಗುರುತು ಅಲ್ವಾ? ಹೌದು ಭಾರತಿ, ನೀನು ಸರಿಯಾಗಿ ಹೇಳಿದೆ. ಇವತ್ತು ನಾವು ನಮ್ಮ ಕೇಳುಗರಿಗೆ ನಮ್ಮ ಕೆಲವು ಮಿತ್ರರ ವಿಚಾರಗಳನ್ನ ಪರಿಚಯಿಸಿ ಮತದಾನದ ಬಗ್ಗೆ ಅವರ ವಿಶೇಷ ಯೋಜನೆಗಳು ಮತ್ತು ಕಾರ್ಯಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ. ಈ ವಿಚಾರಗಳನ್ನ ನೀವು ಕೂಡ ಮತದಾನದ ಪ್ರಚಾರದಲ್ಲಿ ಬಳಸ್ಕೋಬಹುದು. ಹಾಗಾದ್ರೆ ಇನ್ಯಾಕ್ ತಡ ಭಾರತ್? ನಮ್ಮ ಗುಂಪಿನಲ್ಲಿ ಎಲ್ರು ಇದ್ರೇನೆ ಈ ಕಾರ್ಯಕ್ರಮಕ್ಕೊಂದು ಕಳೆ ಬರೋದು ಅಲ್ವಾ? ನಡಿ ಹಾಗಿದ್ರೆ ಎಲೆಕ್ಷನ್ ಅಂಕಲ್ ಹತ್ರ ಹೋಗೋಣ. ಭಾರತ್ ಅಲ್ಲಿ ನೋಡು, ನಮ್ ಅಂಕಲ್ ಅಂತೂ ಆಗ್ಲೇ ಸಭೆ ಆರಂಭ ಮಾಡ್ಬಿಟ್ಟಿದ್ದಾರೆ. ಭಾರತ್ ಭಾರತಿ ಬನ್ನಿ ಬನ್ನಿ ಬನ್ನಿ. ನಮಸ್ತೆ ಅಂಕಲ್. ನಮಸ್ಕಾರ. ಇವಳು ನಮ್ ಇಂದು. ಇಂದು ಗೊತ್ತಲ್ವಾ ನಿಮ್ಗೆ? ಗೊತ್ತಿದೆ ಅಂಕಲ್, ಇವಳು ನಮ್ ರಮೇಶ್ ಅವ್ರ ಮಗಳಲ್ವಾ? ಕರೆಕ್ಟ್ ಕರೆಕ್ಟ್ ಆಗಿ ಕಂಡು ಹಿಡಿದೆ ನೋಡು ನೀನು. ನಮಸ್ತೆ ಭಾರತ್ ಅಣ್ಣ. ನಮಸ್ತೆ ಭಾರತಿ ಅಕ್ಕ. ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದೀವಿ. ನೀನ್ ಹೇಳು, ಇಂದು ನಿನ್ ಸ್ಟಡೀಸ್ ಹೇಗ್ ನಡೀತಾ ಇದೆ? ಸ್ಟಡೀಸ್ ಚೆನ್ನಾಗ್ ನಡೀತಿದೆ. ಈಗ ನಾನು ನನ್ನ ಕಾಲೇಜ್ನಲ್ಲಿ ಯೂತ್ ಕಲ್ಚರಲ್ ಸೆಕ್ರೆಟರಿ ಆಗಿದ್ದೀನಿ. ಓದಿನ ಜೊತೆ ನಾವು ಯುವಕರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇದೀವಿ. ಇದು ತುಂಬಾ ಒಳ್ಳೆ ವಿಷಯ ನೋಡು ಇಂದು. ಅಂದಾಗೆ ನಿನ್ ವೋಟರ್ ಕಾರ್ಡ್ ಮಾಡಿಸಿದ್ಯಾ? ಅರೆ ಅಂಕಲ್, ನಂಗೆ ಮೊದಲೇ ಗೊತ್ತಿತ್ತು. ನಿಮ್ಮನ್ನ ಭೇಟಿ ಆದಾಗ ಮೊದಲು ನೀವು ಇದೇ ಪ್ರಶ್ನೆ ಕೇಳ್ತೀರಾ ಅಂತ. ಇದೇ ಗುಡ್ ನ್ಯೂಸ್ ನಿಮ್ಗೆ ಹೇಳೋಣ ಅಂತ ಬಂದಿದ್ದು ಅಂಕಲ್. ನನ್ನ ವೋಟರ್ ಕಾರ್ಡ್ ಆಗಿದೆ ಅಂಕಲ್, ಮತ್ತೆ ನಾನು ಈ ಸಲ ಮೊದಲ ವೋಟ್ ನೀಡ್ತೀನಿ. ಇದ್ದಪ್ಪ ಮಾತು ಅಂದ್ರೆ. ಹೌದು, ಆದ್ರೆ ಇಂದು ನೀನ್ ಮಾತ್ರ ವೋಟ್ ಹಾಕಿದ್ರೆ ಒಂದ್ ಜವಾಬ್ದಾರಿ ಮುಗಿಯತ್ತೆ, ಕರೆಕ್ಟ್. ಆದ್ರೆ ಇನ್ನುಳಿದ ಜವಾಬ್ದಾರಿಗಳನ್ನ ಯಾರು ನಿಭಾಯಿಸ್ತಾರೆ ಅಂತ? ಇದು ಬಿಟ್ಟು ನನಗೆ ಇನ್ನೂ ಬೇರೆ ಜವಾಬ್ದಾರಿಗಳು ಇದೆಯಾ ಅಂಕಲ್? ಹೇಳಿ ಅಂಕಲ್, ನಾನು ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸಲು ತಯಾರಾಗಿದ್ದೀನಿ. ನೋಡು ಇಂದು, ಈಗ ನೀನು ಅನೇಕ ಯುವಜನರೊಂದಿಗೆ ಗುರುತಿಸಿಕೊಂಡಿದ್ದೀಯಾ. ಅವರಿಗೆ ನೀನು ಮತದಾನ ಮಾಡೋದಕ್ಕೆ ಆಮೇಲೆ ಜೊತೆಗೆ ಅದರ ಮಹತ್ವದ ಬಗ್ಗೆ ಜಾಗೃತಿಗೊಳಿಸಬೇಕು ಅವ್ರನ್ನ. ನೀನು ಅವಾಗ್ಲೇ ಹೇಳಿದೀಯಲ್ಲ ನೀನು ಕಾಲೇಜಿನ ಕಲ್ಚರಲ್ ಸೆಕ್ರೆಟರಿ ಅಂತ ಅಲ್ವಾ? ಒಂದ್ ಕೆಲಸ ಮಾಡು, ನೀನು ಒಂದು ಟೀಮ್ ಕಟ್ಟು. ಅದ್ರ ಜೊತೆನಲ್ಲಿ ಈ ಮ್ಯೂಸಿಕ್, ಡ್ಯಾನ್ಸ್, ಬೀದಿ ನಾಟಕ, ಪೇಂಟಿಂಗ್ ಇವೆಲ್ಲವನ್ನ ಮಾಡಿಸ್ತಾ ಆ ಯುವಶಕ್ತಿಯನ್ನ ಮತದಾನ ಮತ್ತೆ ಅದರ ಪ್ರಚಾರ ಕಾರ್ಯದಲ್ಲಿ ತೊಡಸ್ಕೊಳ್ಬಾರ್ದು. ಯಾಕೆ? ಹೌದು ಅಂಕಲ್, ಇದು ನಿನ್ನ ಹೊಸ ಜವಾಬ್ದಾರಿ. ಅರೆ ವಾವ್ ಅಂಕಲ್, ನೀವಂತೂ ವೋಟರ್ ಅವೇರ್ನೆಸ್ ನ ನೂತನ ವಿಧಾನವನ್ನ ತಿಳಿಸಿದ್ರಿ. ನೋಡಿ ಇನ್ನು ಹೇಗ್ ನಾವು ಒಂದು ಟೀಮ್ ಮಾಡಿ ಎಲ್ಲಾ ಮತದಾರರನ್ನ ಜಾಗರೂಕರನ್ನಾಗಿ ಮಾಡ್ತೀವಿ ಅಂತ. ಶಬಾಷ್ ಶಬಾಷ್ ಇಂದು. ವಾಹ್, ಎಲೆಕ್ಷನ್ ಅಂಕಲ್, ಈಗ ಅವ್ರ ಮುಂದಿನ ಪೀಳಿಗೆನ ತಮ್ಮ ರೀತಿನೇ ಸಿದ್ಧಪಡಿಸ್ತಾ ಇದಾರೆ ನೋಡು ಭಾರತಿ. ಹೌದಲ್ವಾ, ಇಂದುಗೆ ಎಷ್ಟ್ ಚೆನ್ನಾಗಿರೋ ಐಡಿಯಾ ಕೊಟ್ರು ನೋಡು. ಭಾರತ್, ಇದ್ರ ಬಗ್ಗೆ ಒಂದು ಕಥೆನೂ ಇದೆ. ಕಥೆನಾ ಅಂಕಲ್? ಎಲೆಕ್ಷನ್ ಅಂಕಲ್ ಕಥೆ ಹೇಳ್ತಾರೆ ಅಂದ್ರೆ ಸಾಕಾಗಿರುತ್ತೆ. ಹೇಳಿ ಅಂಕಲ್ ಬೇಗ. ಇದು ಕಥೆ ಅನ್ನಕ್ಕಿನ್ನ ಒಂದು ನಿಜವಾದ ಘಟನೆ. ಇತ್ತೀಚೆಗಷ್ಟೇ ಕರ್ನಾಟಕದಲ್ಲಿ ಮುಕ್ತಾಯ ಆಯ್ತಲ್ಲ ವಿಧಾನಸಭೆ ಚುನಾವಣೆ, ಒಂದು ವಿನೂತನ ಕಾರ್ಯ ನಡೆಯಿತು ಅಲ್ಲಿ, ಅದರ ಬಗ್ಗೆ ಈ ಕಥೆ. ವಿನೂತನ ಕಾರ್ಯನ? ಯಾವುದು ಅಂಕಲ್? ಈ ಚುನಾವಣೆಯ ಬಹಳ ದಿನಗಳ ಮುಂಚೆನೆ ಕೊಪ್ಪಳ ಜಿಲ್ಲೆಯ ಹನುಮನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳು ತಮ್ಮ ಪೋಷಕರು ಮತ್ತೆ ಇತರ ಹಿರಿಯರಿಗೆ ಪತ್ರ ಬರೆದು ಕಳಿಸಿದ್ರು. ಈ ಪತ್ರಗಳ ಮೂಲಕ ನೈತಿಕ ಮತದಾನ ಮತ್ತೆ ಮತದಾನಕ್ಕೆ ಸಂಬಂಧಿಸಿದ ಇತರ ವಿಷಯಗಳ ಕುರಿತು ಎಲ್ಲರಲ್ಲೂ ಜಾಗೃತಿ ಮೂಡಿಸಿದ್ರು. ವಾವ್. ಅರೆ ಅಂಕಲ್, ಈ ರೀತಿ ಮುಕ್ತವಾಗಿ ಪತ್ರ ಬರೆಯೋ ಬಗ್ಗೆ ನೀವು ಈ ಮುಂಚೆ ಕೂಡ ನಮ್ಗೆ ಹೇಳಿದಿರಿ ಅಲ್ವಾ? ಮತ್ತೆ ಇನ್ನೊಂದ್ಸಲ ಹೇಳ್ತೀರಾ ಅದ್ರ ಬಗ್ಗೆ? ನೋಡಿ, ಈ ಕರ್ನಾಟಕದಲ್ಲಿ ಈ ತಿಂಗಳಿನಲ್ಲಿ ಚುನಾವಣೆಗಳು ಮುಕ್ತಾಯ ಆಯ್ತಲ್ವಾ, ಜನರು ತಮ್ಮ ಸರ್ಕಾರವನ್ನ ಕೂಡ ಆರಿಸಿದ್ದಾರೆ. ಹೌದು. ಆದ್ರೆ ಚುನಾವಣಾ ಆಯೋಗ ತನ್ನ ಕೆಲಸ ಮತ್ತೆ ಚಟುವಟಿಕೆಗಳನ್ನ ಬಹಳ ಮುಂಚಿತವಾಗಿಯೇ ಆರಂಭಿಸಿತ್ತು. ಹೇಗೆ ಅಂಕಲ್? ಈಗ ಭಾರತದ ಪ್ರಜಾಪ್ರಭುತ್ವವನ್ನ ಸಮೃದ್ಧವಾಗಿಸೋದಕ್ಕೆ ಶ್ರಮಿಸಿದ ಪ್ರತಿಯೊಬ್ಬ ಹಿರಿಯ ನಾಗರಿಕರ ಪ್ರಯತ್ನಕ್ಕಾಗಿ ಕಳೆದ ವರ್ಷ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನ ಅಂದ್ರೆ ಅಕ್ಟೋಬರ್ 1, 2022 ಮುಖ್ಯ ಚುನಾವಣಾ ಆಯುಕ್ತರಾದ ರಾಜೀವ್ ಕುಮಾರ್ ಅವರಿಂದ ದೇಶದಾದ್ಯಂತ ಹಿರಿಯ ನಾಗರಿಕರು ಮತ್ತೆ 100 ವರ್ಷ ಮೇಲ್ಪಟ್ಟ ಮತದಾರರಿಗೂ ವೈಯಕ್ತಿಕವಾಗಿ ಪ್ರಶಂಸಾ ಪತ್ರವನ್ನು ಕಳಿಸಿದ್ರು. ಇದರಿಂದ 100 ವರ್ಷ ಮೇಲ್ಪಟ್ಟ ಎಲ್ಲಾ ಮತದಾರರಿಗೂ ಒಂದು ರೀತಿಯಲ್ಲಿ ಪ್ರೇರಣೆ ದೊರೆತ ಹಾಗಾಯ್ತು. ಓಹೋ, ಇದಂತೂ ಒಳ್ಳೆ ಕೆಲಸ ಆಯ್ತು. ಪೂರ್ತಿಯಾಗಿ ಕೇಳಿಸ್ಕೋಬೇಕು, ನೀವಿನ್ನೂ ಇದೆ ಇದರಲ್ಲಿ. ಹೌದಾ? ಈ ರೀತಿ ಸುಮಾರು 3 ಲಕ್ಷಕ್ಕೂ ಅಧಿಕ ಪತ್ರಗಳನ್ನ ಅವರು ಕಳಿಸಿದ್ರು. ಹೌದಾ? ಹಾ. ಈ ಪತ್ರಗಳನ್ನ ಮುಖ್ಯ ಚುನಾವಣಾ ಆಯೋಗ ಮತ್ತೆ ಜಿಲ್ಲಾ ಚುನಾವಣಾ ಆಯೋಗದ ಅಧಿಕಾರಿಗಳ ಮುಖಾಂತರ ಎಲ್ರಿಗೂ ವಿತರಿಸಲಾಗಿತ್ತು. ಆಮೇಲೆ ಅಂಕಲ್, ಕಳೆದ ಕೆಲವು ತಿಂಗಳುಗಳಲ್ಲಿ ಕೆಲವು ರಾಜ್ಯಗಳು ಮತ್ತೆ ಇತ್ತೀಚೆಗಷ್ಟೇ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆಗಳು ಮುಗಿಯಿತಲ್ಲ, ಅಲ್ಲಿ ಹಲವಾರು ವಿಶಿಷ್ಟ ಪ್ರಯೋಗಗಳನ್ನು ಸಹ ಮಾಡಲಾಯಿತು. ಯಾವ ರೀತಿ ಪ್ರಯೋಗಗಳು ಅಂಕಲ್? May 10, 2023 ಕರ್ನಾಟಕದಲ್ಲಿ ಚುನಾವಣೆ ನಡೆಯಿತು. ಹೌದು. ಅನೇಕರ ಅಪೇಕ್ಷೆ ಮೇರೆಗೆ 103 ವರ್ಷದ ಹಿರಿಯ ಮತದಾರರಾದ ಮಹಾದೇವ್ ಮಹಾಲಿಂಗ ಮಾಲಿ ಅವರಿಗೋಸ್ಕರ ಚುನಾವಣಾ ಅಧಿಕಾರಿಗಳು ಅವರ ಮನೆಯನ್ನೇ ಮತದಾನ ಕೇಂದ್ರವನ್ನಾಗಿ ಪರಿವರ್ತಿಸಿ ಅವರಿಗೆ ಮತ ಚಲಾಯಿಸುವ ಅವಕಾಶ ಮಾಡಿಕೊಟ್ರು. ಓಹೋ. ಇದಲ್ಲದೆ ಸ್ವತಃ ಮುಖ್ಯ ಚುನಾವಣಾ ಅಧಿಕಾರಿಗಳಾದ ರಾಜೀವ್ ಕುಮಾರ್ ಅವರು ಫೋನ್ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಹ ಅರ್ಪಿಸಿದ್ರು. ನಿಗದಿಯಾದ ಮತದಾನದ ದಿನಕ್ಕಿಂತ ಮುಂಚಿತವಾಗಿ ಚುನಾವಣಾ ಅಧಿಕಾರಿಗಳು ಬೇರೆ ಬೇರೆ ರಾಜಕೀಯ ದಳದ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಅವರ ಮನೆಯಲ್ಲಿ ಮತದಾನ ಮಾಡಲಾಯಿತು. ಆಮೇಲೆ ಕರ್ನಾಟಕದಲ್ಲಿ ವೋಟಿಂಗ್ ಮಾಡೋ ಮುಂಚೆ ಹಲವಾರು ಜಾಗರೂಕತಾ ಅಭಿಯಾನಗಳನ್ನು ಸಹ ನಡೆಸಲಾಯಿತು. ಈ ಕಾರಣಕ್ಕೋಸ್ಕರನೇ 2023 ನಡೆದ ಕರ್ನಾಟಕ ವಿಧಾನಸಭಾ ಚುನಾವಣೆಗಳಲ್ಲಿ ಇದುವರೆಗೆ ನಡೆದ ಅತ್ಯಧಿಕ ಮತದಾನ ಅಂದ್ರೆ %73.19 ದಾಖಲೆ ಆಗಿದೆ. ಗೊತ್ತಾ ನಿಮಗೆ? 73.19. ಹಾಗಾದ್ರೆ ಇದು ರೆಕಾರ್ಡ್. ಹೌದು. ಮತದಾನ ಮಾಡಿದ ಕರ್ನಾಟಕ ಜನತೆಯಂತೂ ನಿಜವಾಗ್ಲೂ ಪ್ರಶಂಸೆಗೆ ಅರ್ಹರು. ಇನ್ನು ಏನಾದ್ರೂ ವಿಷಯ ಇದ್ರೆ ತಿಳಿಸಿ ಅಂಕಲ್. ನೀವು ಸ್ವಲ್ಪ ರಿಸರ್ಚ್ ಮಾಡ್ಕೋಬೇಕು ಅಷ್ಟೇ ಮಕ್ಕಳೇ. ರಿಸರ್ಚ್ ಅಂತೂ ಮಾಡ್ತೀವಿ ಅಂಕಲ್, ಆದ್ರೆ ನಿಮ್ ರೀತಿ ವಿಷಯ ತಿಳಿಸಿ ಹೇಳೋಕೆ ನಮಗ್ ಬರುತ್ತಾ? ಆಗ್ಲಿ, ಇವಾಗ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಕರ್ನಾಟಕದಲ್ಲಿ April 14, 2023 ಅಂದ್ರೆ ನಮ್ಮ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ದಿನ ಆಟೋ ಡ್ರೈವರ್ಗಳು ಮತ್ತೆ ಕಾರ್ಮಿಕರಿಗೋಸ್ಕರ ಒಂದು ಜಾಗರೂಕತಾ ಅಭಿಯಾನವನ್ನೇ ನಡೆಸಲಾಯಿತು. ಹೌದಾ? ಕಳೆದ ಚುನಾವಣೆಗಳಲ್ಲಿ ವೋಟರ್ ಟರ್ನ್ಔಟ್ ಕಡಿಮೆ ಇದ್ದ ಜಿಲ್ಲೆಗಳಲ್ಲೂ ಹಲವಾರು ರೀತಿಯ ಹೊಸ ಹೊಸ ಪ್ರಯತ್ನಗಳನ್ನ ಮಾಡಲಾಯಿತು. ಈಗ ಬಾಗಲಕೋಟೆನಲ್ಲಿ ಬಾಗಲಕೋಟೆ ಸ್ವೀಪ್ ಎಕ್ಸ್ಪ್ರೆಸ್ ಬಸ್ ಮೂಲಕ ಮಾಕ್ ಪೋಲಿಂಗ್ ಬೂತ್ಗಳು, ಮಾಕ್ ಪೋಲಿಂಗ್ ನ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಇದರಿಂದ ಜನರಿಗೆ ಮತದಾನ ಮಾಡುವ ಒಂದು ನೈಜ ಚಿತ್ರಣ ದೊರೆಯಿತು. ಒಂಥರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ, ಅದಾಯ್ತು ಅವರಿಗೆ. ಎಂಥ ಒಳ್ಳೆ ಐಡಿಯಾ ಅಂಕಲ್ ಇದು. ಆಮೇಲೆ ಈ ಕೋಲಾರ ಜಿಲ್ಲೆಯಲ್ಲಿ ಎಸಿ ಬಸ್ ನ ಟಿಕೆಟ್ ಗಳಲ್ಲಿ ಮತದಾನ ನಮ್ಮ ಹಕ್ಕು ಅನ್ನೋ ಶೀರ್ಷಿಕೆಯ ಜೊತೆಗೆ ಮತದಾನದ ದಿನಾಂಕವನ್ನ ಸಹ ಮುದ್ರಿಸಲಾಗಿತ್ತು. ಬೆಳಗಾವಿನಲ್ಲಿ ಬಿಎಡ್ ಪದವೀಧರರಿಗೋಸ್ಕರ ಭಾಷಣ, ರಂಗೋಲಿ ಮತ್ತೆ ಪ್ರಬಂಧ ಸ್ಪರ್ಧೆಗಳನ್ನ ಸಹ ಆಯೋಜಿಸಲಾಗಿತ್ತು. ಅದ್ರ ಮೂಲಕ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರನ್ನ ಮತದಾನ ಪ್ರಕ್ರಿಯೆ ಬಗ್ಗೆ ಜಾಗೃತಗೊಳಿಸಿದ್ರು. ಇಂಥ ಮಾರ್ಗಗಳೇ ಅಲ್ವೇ ನಮ್ಮ ಪ್ರಜಾಪ್ರಭುತ್ವದ ಕಂಪನ್ನ ಪಸರಿಸೋದು. ಹೌದು. ಇನ್ನು ಈ ರೀತಿ ಅನೇಕ ಕ್ರಮಗಳನ್ನ ಅಂದ್ರೆ ಈಗ ಎತ್ತಿನ ಗಾಡಿ ಉತ್ಸವ ಮಾಡೋದಿರ್ಬೋದು, ಇಲ್ಲ ಸೈಕಲ್ ಜಾಥಾ ಇರ್ಬೋದು, ಅಥವಾ ಮೋಟಾರ್ ಸೈಕಲ್ ಜಾಥಾ ಇರ್ಬೋದು, ಮತ್ತೆ ಕ್ಯಾಂಡಲ್ ಲೈಟ್ ಮಾರ್ಚು, ಸಿಗ್ನೇಚರ್ ಕ್ಯಾಂಪೇನ್, ಹೀಗೆ ಒಂದಲ್ಲ ಒಂದು ಪ್ರತಿನಿತ್ಯ ನಡೀತಾನೆ ಇದ್ವು. ವೋಟ್ ಮಾಡೋ ಕರ್ತವ್ಯದ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮದುವೆ ಸಮಾರಂಭಗಳಿರುತ್ತಲ್ಲ ಅಲ್ಲಿರ್ಬೋದು, ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಅಲ್ಲೆಲ್ಲನೂ ಸ್ವೀಪ್ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಇದೆಲ್ಲದರ ಪರಿಣಾಮನೇ ಕರ್ನಾಟಕದಲ್ಲಿ ರೆಕಾರ್ಡ್ ಮತದಾನ ಆಗೋದಕ್ಕೆ ಸಾಧ್ಯ ಆಯ್ತು. ಓಹೋ ಅಂಕಲ್, ಇಂದು ನೋಡಿ ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದಾಳೆ. ಇನ್ನು ಏನಾದ್ರೂ ಇದ್ರೆ ಹೇಳಿ ಅಂಕಲ್. ನಿಮ್ ಆಂಟಿ ನನ್ಗೆ ಒಂದ್ ಕೆಲಸ ವಹಿಸಿದಾಳೆ, ನಾನು ಮೊದ್ಲು ಅದನ್ನ ಮುಗಿಸ್ಬಿಡ್ತೀನಿ. ಮಾರ್ಕೆಟ್ ಹೋಗದಾ? ಹೋಗ್ತಾ ಹೋಗ್ತಾ ಹಾಗೇನೆ ಹಿಂದೂಗೆ ಇನ್ನೂ ಒಂದಷ್ಟು ವಿಷಯ ಹೇಳ್ಬಿಡ್ತೀನಿ. ನಡಿ ಇಂದು ಬಾ ನನ್ ಜೊತೆನಲ್ಲಿ. ಹಾ, ಇವತ್ತು ಇಂದು ಮಾಡೋ ಕೆಲ್ಸಗಳು ಇನ್ನು ಬೇಕಾದಷ್ಟಿದೆ, ಆಮೇಲೆ ಅವಳೆಲ್ಲ ನಿಮ್ಗೆ ತಿಳಿಸ್ತಾಳೆ. ಸರಿ ಅಂಕಲ್, ಹೋಗ್ ಬನ್ನಿ. ನೋಡುದ್ಯಾ ಭಾರತ್, ನಾವಂತೂ ಮಾತಲ್ಲೇ ಮುಳುಗೋಗ್ಬಿಟ್ವಿ. ಅಲ್ಲಿ ಇವತ್ತು ನೃತ್ಯ ಸಂಗೀತ ನಾಟಕ ಕಲಾವಿದರ ಒಂದು ಯುನಿಕ್ ವೋಟರ್ ಅವೇರ್ನೆಸ್ ಟೀಮ್ ಕೂಡ ಮಾಡ್ತಾ ಇದ್ದಾಳೆ ಕಲ್ಪನಾ. ಇದ್ರ ಬಗ್ಗೆ ಅಂಕಲ್ ಅಪ್ಡೇಟ್ ಮಾಡಿದಾರಲ್ವಾ? ಹಾ ನಡಿ, ನಾವು ಹೋಗೋಣ ಅಲ್ಲಿಗೆ. ಎಚ್ಚರವಾಗಿ ಮತ ಹಾಕೋಣ, ನಮ್ಮ ಸರ್ಕಾರವ ಚುನಾಯಿಸೋಣ, ನಮ್ಮ ಓಟು ತುಂಬದು ಬಾರಿ, ಬನ್ನಿ ಗೆಳೆಯರೆ ಜಾಗೃತರಾಗಿ. ಎಚ್ಚರವಾಗಿ ಮತ ಹಾಕೋಣ, ಎಚ್ಚರವಾಗಿ ಮತ ಹಾಕೋಣ. ಅರೆ ಇಂದು ನೀನಂತೂ ತುಂಬಾ ಚೆನ್ನಾಗಿ ಹಾಡ್ತೀಯ. ನಮಸ್ತೆ ಕಲ್ಪನಕ್ಕ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಇಂದು. ನಿನ್ನ ಮತದಾನದ ಹಾಡನ್ನು ಕೇಳಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಅಕ್ಕ. ನಿಮಗ್ ಗೊತ್ತಾ,